ಮುನ್ಸೂಚನೆ ಜಾರಿಗೆ ಬದ್ದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನೀರಾವರಿ ಯೋಜನೆಗಳ ಜಾರಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಸಚಿವ ಗೋವಿಂದ ಕಾರಜೋಳ. ರಾಜ್ಯಾದ್ಯಂತ ಇದೇ ತಿಂಗಳ 17ರಂದು ಬೃಹತ್ ಕೋವಿಡ್ ಲಸಿಕಾ ಮೇಳ. ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳಲ್ಲಿ ಶುಕ್ರವಾರದಿಂದ 9ರಿಂದ 12ನೇ ತರಗತಿಗಳು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಸಮಯ 6:50 25 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾಯೆ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ, ಕೈಸೆ ಫಸಲ್ ಲಹಲಹಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ. ಅರೆ ಪಹಲಿ ವಾಲಿ ಬಾತ್ ಕಹಾ, ಪರಂತು ಸಭಿ ಡಾಲೆ ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೆ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೆ. ಸಚ್ ರೆ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೆ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज तक जैविक खेती शुरू करूंगा. माटी से प्रेम की परंपरा है परंपरागत खेती. ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆ 2021 ಘೋಷಣೆ. ಆತ್ಮಹತ್ಯೆಯನ್ನು ತಡೆಗಟ್ಟಲು ಒಟ್ಟಾಗಿ ಕೆಲಸ ಮಾಡೋಣ. ನಿಮಗೆ ಹಾಗೂ ನಿಮ್ಮ ಬಂಧು ಮಿತ್ರರಲ್ಲಿ, ಸ್ನೇಹಿತರಲ್ಲಿ, ಪ್ರೀತಿ ಪಾತ್ರರಲ್ಲಿ ಆತ್ಮಹತ್ಯೆಯ ಆಲೋಚನೆ, ಹತಾಶೆಯ ಮನೋಭಾವ, ಭವಿಷ್ಯದ ಬಗ್ಗೆ ಭರವಸೆ ಇಲ್ಲದೆ ಇರುವುದು, ಅಸಹಾಯಕ ಆಲೋಚನೆಗಳು, ನಿಷ್ಪ್ರಯೋಜಕನೆಂಬ ಭಾವನೆ, ಒಂಟಿತನ, ಅತಿಯಾದ ಬೇಸರ, ದುಃಖ, ಖಿನ್ನತೆ, ಈ ರೀತಿಯ ಲಕ್ಷಣ ಆಲೋಚನೆಗಳು ಕಂಡು ಬಂದರೆ ತಕ್ಷಣವೇ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಹಾಗೂ ಚಾಮರಾಜನಗರ ಜಿಲ್ಲೆಯ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಪ್ರತಿ ಮಂಗಳವಾರದಂದು ಹಾಗೂ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರತಿದಿನ ಮನೋವೈದ್ಯರು ಲಭ್ಯವಿದ್ದು ಅಲ್ಲಿ ನೀವು ಸಹಾಯ ಪಡೆಯಬಹುದು. ಪ್ರಕಟಣೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಚಾಮರಾಜನಗರ ಜಿಲ್ಲೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಹಿಂದೆ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ಉದ್ಯೋಗ ಖಚಿತ. ದಿನಕ್ಕೆ 289 ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಹಿಂದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-525-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬದನೆ ಮತ್ತು ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಜಿಕೆ ರಾಮೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಸಮೀಪ ಇಲ್ವಾಲದಲ್ಲಿರುವಂತಹ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಿರುವಂತಹ ಜಿ ಕೆ ರಾಮೇಗೌಡ ಅವರು. ನಮಗೆಲ್ಲ ಗೊತ್ತೇ ಇದೆ, ತರಕಾರಿ ಬೆಳೆಗಳ ಬೇಸಾಯ ಆರ್ಥಿಕವಾಗಿ ಲಾಭದಾಯಕವಾಗುತ್ತೆ, ಜೊತೆಗೆ ಸಮಗ್ರ ಕೃಷಿಯಲ್ಲಿ ಒಂದು ಮುಖ್ಯ ಬೆಳೆಯಾಗಿ ಆರ್ಥಿಕವಾಗಿ ರೈತರಿಗೆ ಅನುಕೂಲವನ್ನು ಸಹ ಅದು ಮಾಡ್ತಾ ಇದೆ. ಈ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕೀಟ ಹಾಗೂ ರೋಗಗಳ ನಿರ್ವಹಣೆ ಬಹಳ ಮುಖ್ಯವಾಗಿ ಮಾಡಬೇಕಾಗತ್ತೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇದೇ ಜಾತಿಯ ಬೇರೆ ಬೇರೆ ತರಕಾರಿ ಬೆಳೆಗಳನ್ನು ನಾವು ಬೆಳೆಯೋದರಿಂದ ರೋಗದ ನಿರ್ವಹಣೆ ಬಹಳ ಮುಖ್ಯವಾಗಿ ಆಗಬೇಕು. ಈ ದಿಸೆಯಲ್ಲಿ ಇವತ್ತು ಬದನೆ ಮತ್ತು ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆ ಹೇಗೆ ಮಾಡಬೇಕು ಈ ವಿಚಾರದ ಬಗ್ಗೆ ಜಿ ಕೆ ರಾಮೇಗೌಡ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ರಾಮೇಗೌಡ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನಾನು ತಿಳಿಸಿದ ಹಾಗೆ ತರಕಾರಿ ಬೆಳೆಗಳನ್ನು ನಾವು ಬೆಳಿಲೇಬೇಕು, ಯಾಕಂದರೆ ಒಂದು ಮುಖ್ಯ ಬೆಳೆ ಆದ ಮೇಲೆ ಉಳಿದ ಬೆಳೆ ಅವಧಿಯಲ್ಲಿ ಈ ರೀತಿಯ ಬೆಳೆಗಳನ್ನು ಬೆಳೆಯೋದ್ರಿಂದ ಆರ್ಥಿಕವಾಗಿ ಅನುಕೂಲ ಆಗುತ್ತೆ, ಜೊತೆಗೆ ತರಕಾರಿಯ ಒಂದು ಬೇಡಿಕೆ ಏನಿದೆ, ತರಕಾರಿಯ ಒಂದು ಮಾರುಕಟ್ಟೆ ಏನಿದೆ ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಅತ್ಯವಶ್ಯಕವಾಗಿ ರೈತರು ಅಲ್ಪ ಪ್ರಮಾಣದಲ್ಲಾದರೂ ತರಕಾರಿಯನ್ನು ಬೆಳಿಲೇಬೇಕು, ಸತತವಾಗಿ ಇರಲೇಬೇಕು ಅವು ಕ್ಷೇತ್ರದಲ್ಲಿ. ಹಾಗಿರುವಾಗ ನಾವು ಇದರ ಕೀಟ ಹಾಗೂ ರೋಗ ನಿರ್ವಹಣೆ ಬಗ್ಗೆನೂ ಸಹ ಗಮನ ನೀಡಬೇಕಾಗುತ್ತೆ. ಹೇಳಿ, ಈ ಒಂದು ಬದನೆ ಹಾಗೂ ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕೀಟಗಳು ಯಾವುವು, ಅದಕ್ಕೆ ಸಮಗ್ರ ನಿರ್ವಹಣಾ ವಿಧಾನಗಳು ಯಾವ ರೀತಿ ಇರುತ್ತೆ? ಈ ಬದನೆ ಮತ್ತು ಕುಂಬಳ ಜಾತಿಯ ತರಕಾರಿಗಳಲ್ಲಿ ನಮಗೆ ಸಾಧಾರಣವಾಗಿ, ಏಕೆಂದರೆ ನಾವು ಒಂದಲ್ಲ ಒಂದು ರೀತಿಯ ಈ ಬದನೆ ಜಾತಿಯ ಅಂತಂದರೆ ಬದನೆಕಾಯಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಅಥವಾ ಹಸಿಮೆಣಸಿನಕಾಯಿ ಅಥವಾ ದೊಣ್ಣೆ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ ಇರ್ಬೋದು. ಅದೇ ರೀತಿಗೆ ಇನ್ನು ಕುಂಬಳ ಜಾತಿಯ ತರಕಾರಿಗಳು ಅಂತಂದರೆ ಹೀರೆಕಾಯಿ, ಹಾಗಲಕಾಯಿ, ಕುಂಬಳಕಾಯಿ, ಕಲ್ಲಂಗಡಿ ಮತ್ತು ಕರ್ಬೂಜ, ಈ ಎಲ್ಲ ತರಕಾರಿಗಳನ್ನು ಬೆಳೀತಾ ಇರ್ತೀವಿ. ಮತ್ತು ಇವುಗಳ ಮಾರುಕಟ್ಟೆ ಬೇಡಿಕೆ ಸತತವಾಗಿರೋದ್ರಿಂದ ನಾವು ಇವನ್ನು ಒಂದಲ್ಲ ಒಂದು ಒಂದರ ನಂತರ ಒಂದು ಇದನ್ನು ಹಾಕ್ಕೊಂಡು ಹೋಗ್ತಾ ಇರ್ತೀವಿ. ಈ ರೀತಿ ಹಾಕೋದ್ರಿಂದ ಇದರಲ್ಲಿ ಒಂದೇ ಒಂದು ತೊಂದರೆ ಏನಪ್ಪ ಅಂದರೆ ಕೆಲವು ಜಾತಿಯ ಥ್ರಿಪ್ಸ್ಗಳು, ನುಶಿ ಮತ್ತು ಬಿಳಿ ನೊಣ ಮತ್ತು ಲೀಫ್ ಮೈನರು, ಇವು ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೂ ಬರುವಂಥವು. ಅದರಲ್ಲಿ ಮತ್ತು ಈ ಕುಂಬಳ ಜಾತಿನಲ್ಲಿ ಹಣ್ಣಿನ ನೊಣ ಒಂದು ಬರೇ ಆ ಕುಂಬಳ ಜಾತಿಯ ಎಲ್ಲ ತರಕಾರಿಗಳನ್ನು ಕಾಡಿದ್ರೆ, ಬದನೆಗೆ ಬದನೆ ಕಾಯಿಕುರಿ ಹುಳ, ಕುಡಿ ಮತ್ತು ಕಾಯಿಕುರಿ ಹುಳ ಬರೇ ಬದನೆಗಷ್ಟೇ ಬರುತ್ತೆ. ಇನ್ನು ಇತ್ತೀಚೆಗೆ ಟೊಮ್ಯಾಟೋದಲ್ಲಿ ಭಾಳ ತೊಂದರೆ ಕೊಡ್ತಾ ಇರುವಂಥ ಟೂಟ ಬಳೆ ಟೊಮೊಟೋಗೆ ಮಾತ್ರ ಅದು ಮಾಡುತ್ತೆ. ಬಟ್ ಅದು ಸಿಗಲಿಲ್ಲ ಅಂತ ಸಂದರ್ಭದಲ್ಲಿ ಈವನ್ ಆಲೂಗೆಡ್ಡೆ ಮತ್ತು ಬದನೆ ಮೇಲೆ ಅದು ಬದುಕಬಲ್ದು, ನಮಗಿನ್ನೂ ಹಾನಿ ಮಾಡುವಂಥ ಮಟ್ಟ ಮುಟ್ಟಿಲ್ಲ, ಆದರೆ ಅದು ಬದುಕಿ ಅದು ಒಂದು ಜೀವನ ಚಕ್ರ ನಡೆಸಿ ಮುಂದಿನ ವರ್ಷಕ್ಕೆ ಮತ್ತೆ ಟೊಮೊಟೊ ಹಾಕಿದಾಗ ಮುಂದಿನ ಬೆಳೆಗೆ ಹಾಕಿದಾಗ ಮತ್ತೆ ಅದ್ರ ಮೇಲೆ ವಾಪಸ್ ಬರ್ಬೋದು. ಈ ಎಲ್ಲ ಕಾರಣಗಳಿಂದ ಇವೆಲ್ಲ ಒಂದೇ ಪರಿಸರದಲ್ಲಿ ಅಲ್ಲೇ ಹುಳ್ಕೊಂಡು ಅಲ್ಲೇ ಬೆಳ್ಕೊಂಡು ಅಲ್ಲೇ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಇವುಗಳನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡೋದು ಅತ್ಯಂತ ಅವಶ್ಯಕವಾಗಿರ್ತದೆ. ಹಾಗಾಗಿ ಇದಕ್ಕೆ ಸಮಗ್ರ ಕೀಟ ನಿರ್ವಹಣೆಯನ್ನು ಪಾಲಿಸಿದ್ರಷ್ಟೇ ಈ ಕೀಟಗಳನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ. ಮತ್ತು ಇವತ್ತಿನ ದಿನಗಳಲ್ಲಿ ಒಂದು ತೊಂದರೆ ಏನಾಗ್ಬಿಟ್ಟಿದೆ ಅಂದರೆ, ಭಾಳಷ್ಟು ರೈತ ಬಾಂಧವರಿಗೆ ಜ್ಞಾನದ ಕೊರತೆಯಿಂದ ಅಥವಾ ಮಾರುಕಟ್ಟೆಯ ಬೇಡಿಕೆಯಿಂದ ಅಥವಾ ಆ ಸಂದರ್ಭಕ್ಕೆ ಗುಣಮಟ್ಟದ ತರಕಾರಿ ಅಥವಾ ಉತ್ಪನ್ನವನ್ನು ಇದು ಮಾಡಬೇಕು ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ಅವರೇನು ಮಾಡ್ತಾರೆ, ಕಟ್ಟಕಡೆಯ ಅಸ್ತ್ರವಾದ ಕೀಟನಾಶಕಗಳಿಗೆ ಮೊದಲು ಕೈ ಹಚ್ಚಿಬಿಡ್ತಾರೆ. ಇವುಗಳನ್ನೆಲ್ಲ ಕಡೆಗಣಿಸಿ ಕಟ್ಟಕಡೆಯ ಅಸ್ತ್ರವನ್ನೇ ಫಸ್ಟ್ ತಗೊಳ್ಳೋದ್ರಿಂದ ತೊಂದರೆಗಳೇ ಜಾಸ್ತಿ ಆಗ್ತವೆ. ಅದರ ಜೊತೆಗೆ ನಮ್ಮ ಪರಿಸರಕ್ಕೆ ಮತ್ತು ನಮ್ಮ ಗ್ರಾಹಕನಿಗೆ ಬಹಳಷ್ಟು, ಮತ್ತು ಈವನ್ ಅವನು ರೈತನಿಗಂತೂ ಹಾನಿಯಂತೂ ಇದ್ದೇ ಇದೆ, ಅವನ ಆರೋಗ್ಯದ ಮೇಲಂತೂ ಭಾಳಷ್ಟು ಹಾನಿ ಆಗ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ನಾವು ಸಮಗ್ರ ಕೀಟ ನಿರ್ವಹಣೆಯನ್ನು ಪಾಲಿಸೋದ್ರಿಂದ ಈ ಎಲ್ಲ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, ನೀವು ಹೇಳಿದ್ದು ಸರಿ. ಯಾಕಂದರೆ ನಾವು ಹೇಳ್ತಾನೆ ಇರ್ತೀವಿ, ರಾಸಾಯನಿಕ ಕೀಟನಾಶಕಗಳ ಒಂದು ಬಳಕೆ ಕೊನೆಯ ಅಸ್ತ್ರವಾಗಿ ಕೊನೆಯ ಹಂತದಲ್ಲಿ ಆಗಬೇಕು, ಅದು ಸಹ ನಿರ್ದಿಷ್ಟ ಕೀಟನಾಶಕವನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಆ ಒಂದು ಕ್ರಮವನ್ನು ಅನುಸರಿಸಿ ಮಾಡಬೇಕಾಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಅಲ್ಲಿ ತನಕ ಕಾಯಿದೆ ನಾವು ಪ್ರಾರಂಭದ ಹಂತದಿಂದನೇ ಈ ಸಮಗ್ರ ಕೀಟ ನಿರ್ವಹಣೆಯನ್ನು ನಾವು ಈ ಕ್ರಮಗಳನ್ನು ಅನುಸರಿಸಿದ್ದೆ. ಆದರೆ ಖಂಡಿತ ಅವರಿಗೆ ಕೊನೆಯ ಹಂತದಲ್ಲಿ ಅದನ್ನು ಪ್ರಯೋಗ ಮಾಡುವಂತಹ ಒಂದು ಅವಶ್ಯಕತೆಯೂ ಇರೋದಿಲ್ಲ. ಒಳ್ಳೆಯ ಗುಣಮಟ್ಟದ ತರಕಾರಿಯನ್ನು ಪಡ್ಕೊಳ್ಬಹುದು, ಗ್ರಾಹಕನಿಗೂ ಸಹ ಈ ರೀತಿ ರಾಸಾಯನಿಕ ಮುಕ್ತವಾಗಿರುವಂತಹ ಉತ್ಪನ್ನಗಳು ಸಿಗುತ್ತೆ ಖಂಡಿತ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ತಿಳಿಸಿದ ಹಾಗೆ ಆತನ ಆರೋಗ್ಯದ ಮೇಲೆ ಮತ್ತು ಹಣಕಾಸಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ಮಾಡುವಂತಹ ವೆಚ್ಚ ಸಹ ಆ ಕೃಷಿಯ ಒಂದು ಉತ್ಪಾದನೆ ಮೇಲೆ ಪರಿಣಾಮ ಬೀರುತ್ತೆ, ಅದರ ಇಳುವರಿಯ ಪ್ರಮಾಣವನ್ನು ಅನುಸರಿಸಿ ಲಾಭದ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಇವತ್ತಿನ ದಿನಗಳಲ್ಲಿ ನಮ್ಮ ಪ್ರಧಾನಿಯವರ ಘೋಷವಾಕ್ಯ ಏನಿದೆ, 2022 ನಮ್ಮ ರೈತನ ಆದಾಯ ದ್ವಿಗುಣಗೊಳಿಸಬೇಕು ಅಂತೇಳಿ. ಅಲ್ಲಿ ದ್ವಿಗುಣಗೊಳಿಸೋದಕ್ಕೆ ನಮಗೆ ಅವಕಾಶ ಇರೋದು ಖರ್ಚು ಕಡಿಮೆ ಮಾಡೋದ್ರಲ್ಲಿ. ಖರ್ಚು ಕಡಿಮೆ ಮಾಡಿದ್ರೇನೆ ನಮಗೆ ಆದಾಯ ಆಲ್ಮೋಸ್ಟ್ ಡಬಲ್ ಆಗಿಬಿಡ್ತದೆ. ಇವತ್ತು ಇನ್ನೂ ಒಂದು ರೈತರುಗಳ ಇದರಲ್ಲಿ ನನ್ನ ಅನುಭವಕ್ಕೆ ಬಂದ ಹಾಗೆ ನಾನು ನೋಡಿದ ಹಾಗೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋ ಚರ್ಚೆ ಮಾಡೋದೇ ಇಲ್ಲ, ವಿಚಾರ ಮಾಡೋದೇ ಇಲ್ಲ. ಇನ್ನೊಬ್ರು ತಂದು ಹಾಕಿದ್ರು ಅಂದರೆ ಇವರು ತಮ್ಮ ಹೊಲಕ್ಕೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನು ನೋಡೋದಿಲ್ಲ, ಇವರು ಸಹ ತಗೊಬಂದು ಹಾಕ್ಬಿಡ್ತಾರೆ. ಮತ್ತು ಇದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವೊಂದಷ್ಟು ಕಡೆ ಇದೊಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿಬಿಟ್ಟಿದೆ. ಅವನಿಗೆ 200 ರೂಪಾಯಿಂದ ತಂದು ಹಾಕಿದ ಅಂತಂದರೆ ನಾನು 400 ತಂದು ಹಾಕಬೇಕು ಅನ್ನೋ ಒಂದು ಪ್ರತಿಷ್ಠೆ ಸ್ವಲ್ಪ ಇದೊಂದು ಕೆಟ್ಟ ಇದು ಬೆಳ್ಕೊಂಡ್ಬಿಟ್ಟಿದೆ. ಅದನ್ನ ನಾವು ಈಗ ಸಮಗ್ರ ಕೀಟ ನಿರ್ವಹಣೆ ಎಲ್ಲಿಂದ ಪ್ರಾರಂಭ ಆಗಬೇಕು? ಸಮಗ್ರ ಕೀಟ ನಿರ್ವಹಣೆ ಏನಂತಂದರೆ ನಾವು ಬೆಳೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೋತೀವೋ ಅಲ್ಲಿಂದನೇ ಆರಂಭ ಆಗಬೇಕು. ಹಿಂದಿನ ಬೆಳೆ ಏನಿತ್ತು, ನಂತರದ ಬೆಳೆ ಯಾವ್ದು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಸ್ವಲ್ಪ ಗಮನ ಕೊಡಬೇಕು. ಅದರಲ್ಲಿ ಪ್ರಮುಖವಾಗಿ ಈ ತರಕಾರಿಗಳನ್ನು ಬೆಳೆದಾಗ ಸತತವಾಗಿ ತರಕಾರಿಗಳನ್ನೇ ಅದೇ ಒಂದೇ ತಾಕ್ನಲ್ಲಿ ಬೆಳೆಯೋ ಬದಲು ಒಂದು ತರಕಾರಿ, ಒಂದು ನಮ್ಮ ಏಕದಳ ಧಾನ್ಯ ಅಥವಾ ಇನ್ನೊಂದು ದ್ವಿದಳ ಧಾನ್ಯ, ಈ ರೀತಿ ಬೆಳೆ ಪರಿವರ್ತನೆ ಮಾಡಿಕೊಂಡ್ರೆ ನಮಗೆ ಇವುಗಳಲ್ಲಿ ಕೀಟಗಳ ಜೊತೆಗೆ ಈವನ್ ಹಲವಾರು ರೋಗಗಳನ್ನು ಸಹ ನಿರ್ವಹಣೆ ಮಾಡಲಿಕ್ಕೆ ಭಾಳ ಸಹಕಾರಿಯಾಗ್ತದೆ. ಅದು ಮೊದಲನೇದು. ಬೆಳೆ ನಂತರ ಬರುವಂಥದ್ದು ನಾವು ಬೆಳೆ ನಾವು ಒಂದು ತರಕಾರಿ ತಗೊಂಡ ಮೇಲೆ ಅದಕ್ಕೆ ಆದಷ್ಟು ಸಾವಯವ ಗೊಬ್ಬರ. ಇವತ್ತು ನಮಗೆ ಹೆಚ್ಚಿನ ಕೊರತೆ ಆಗ್ತಾ ಇರೋದು ಇದು. ಇವು ನಮ್ಮ ಹೇಗೆ ವಿಶ್ವವಿದ್ಯಾಲಯಗಳಲ್ಲಿ ಸ್ಪೆಷಲೈಸೇಷನ್ ಜಾಸ್ತಿ ಆಗಿಬಿಟ್ಟಿದೆಯೋ ಅದೇ ರೀತಿ ಇವರು ಕೂಡ ಸ್ಪೆಷಲೈಸೇಷನ್ ಜಾಸ್ತಿ ಆಗಿದೆ. ಒಂದು ತರಕಾರಿ ಬೆಳೆದ್ರೆ ಅವನು ಅದನ್ನೇ ಬೆಳೀತಾ ಇದ್ದಾನೆ, ಮತ್ತೆ ಇನ್ನೊಂದು ಅವನಲ್ಲಿ ಮೊದಲಿನ ಹಾಗೆ ಒಂದು ಸಮಗ್ರ ಕೃಷಿ ಇಲ್ಲ. ಅವನೀಗ ಅವನಿಗೆ ಬೇಕಾಗಿರುವಂಥ ತಿಪ್ಪೆ ಗೊಬ್ಬರ ಬೇಕು ಅಂದರೆ ಇನ್ಯಾರು ಡೈರಿ ಮಾಡ್ತಾ ಇರೋರ ಹತ್ರ, ದನಕರು ಸಾಕಿರೋರ ಹತ್ರ ಹೋಗಿ ಇದು ಮಾಡ್ತಾ ಇದ್ದಾನೆ. ಇದು ಹೇಗಾದರೂ ಮಾಡಿ ವಾಪಸ್ ನಮ್ಮ ಹಳೆ ಕಾಲದಲ್ಲಿ ಹಾಗೆ ಪ್ರತಿಯೊಬ್ಬನ ಹತ್ರನೂ ದನಕರು ವ್ಯವಸಾಯ ಎಲ್ಲ ಇತ್ತು ಅದಕ್ಕೆ ವಾಪಸ್ ಅವಶ್ಯಕತೆ ತರಬೇಕು. ಅದಿಲ್ಲ ಅಂತಂದರೆ ತುಂಬ ತೊಂದರೆ ಕೊಡೋದಿದೆ ನಮಗೆ. ಸಾವಯವ ಗೊಬ್ಬರ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥ ಅಂಶ. ಅದರ ನಂತರ ನಮ್ಮಲ್ಲೇ ತಯಾರಿಸಿರುವಂಥ ಎರೆಗೊಬ್ಬರ ಇತ್ತು ಅಂತಂದರೆ ನಮ್ಮ ತರಕಾರಿಗಳಿಗೆ ಭಾಳ ಸದೃಢ ಆರೋಗ್ಯವನ್ನು ಕೊಡುವಂಥ ಒಂದು ತಾಕತ್ತು ಎರೆ ಗೊಬ್ಬರಕ್ಕಿದೆ. ಅದನ್ನು ಬಿಟ್ಟರೆ ಬೇವಿನ ಹಿಂಡಿ, ಬೇವಿನ ಹಿಂಡಿ ಸದ್ಯಕ್ಕೆ ಮಾರ್ಕೆಟಿನಲ್ಲಿ ಸ್ವಲ್ಪ ಲಭ್ಯ ಇದೆ, ಅದು ಕೂಡ ಭಾಳ ಉತ್ತಮವಾದಂಥ ಒಂದು ಇದು. ಅದನ್ನು ಬಿಟ್ಟರೆ ಜೈವಿಕ ಗೊಬ್ಬರಗಳು. ಸಾವಯವ ಪದಾರ್ಥ ನಮ್ಮಲ್ಲಿ ಹೆಚ್ಚಾಗಿತ್ತು ಅಂತಂದರೆ ತನ್ನಿಂತಾನೇ ಜೈವಿಕ ಗೊಬ್ಬರಗಳು ಉತ್ಪನ್ನ ಆಗ್ತವೆ. ಬೈ ಚಾನ್ಸ್ ಇಲ್ಲ, ನಾವಿಲ್ಲಿಂದಿಲ್ಲೋ ರಾಸಾಯನಿಕ ಕೃಷಿಯನ್ನು ವ್ಯಾಪಕವಾಗಿ ಮಾಡಿದ್ವಿ, ಹಾಗಾಗಿ ನಮ್ಮ ಮಣ್ಣಿನಲ್ಲಿ ಈ ಜೈವಿಕ ಜೀವಿಗಳ ಕೊರತೆ ಇದೆ ಅಂತಂದಾಗ ನಾವು ಹೊರಗಡೆಯಿಂದ ಈ ಜೈವಿಕ ಗೊಬ್ಬರಗಳನ್ನು ತಂದು ಹಾಕ್ಕೊಂಡ್ರು ನಮಗೆ ಭಾಳಷ್ಟು ಸಹಕಾರಿ ಆಗ್ತದೆ. ಅಂದರೆ ದೃಢಕಾಯವಾದಂಥ ಒಂದು ಗಿಡ ನಮ್ಮಲ್ಲಿ ಇತ್ತು ಅಂತಂದರೆ ಅಂಥ ಬೆಳೆಗೆ ಕೀಟಗಳ ಬಾಧೆ ಸ್ವಲ್ಪ ಕಡಿಮೆ ಇರ್ತದೆ, ಮತ್ತು ಅದನ್ನು ತಡ್ಕೊಳ್ಳೋ ತಾಕತ್ತಿರ್ತದೆ. ಇತ್ತೀಚೆಗೆ ಕರೋನಾ ಬಂದಾಗ ಎಲ್ಲರೂ ಕೂಡ ನಮ್ಮ ಆರೋಗ್ಯನ ಇದು ಹೇಗೆ ಗಟ್ಟಿ ಮಾಡ್ಕೋಬೇಕು, ಇಮ್ಯುನಿಟಿ ಗಟ್ಟಿ ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ಅದು ಗಿಡಗಳಿಗೂ ಸಹ ಅನ್ವಯಿಸ್ತದೆ. ನಮ್ಮ ತರಕಾರಿ ಬೆಳೆಗಳೆಲ್ಲ ಅದು ಶತಸಿದ್ಧ. ಇದು ಗೊಬ್ಬರದ ಒಂದು ಪಾತ್ರ ಆಯಿತು. ಆಮೇಲೆ ನಂತರದಲ್ಲಿ ಇನ್ನು ಈಗ ವೆರೈಟಿಗಳ ಬಗ್ಗೆ ನಮ್ಮಲ್ಲಿ ಸೆಲೆಕ್ಷನ್ ತುಂಬ ಕಡಿಮೆ ಆಗಿಬಿಟ್ಟಿದೆ. ಮಾರುಕಟ್ಟೆಗೆ ಏನು ಬೇಕೋ ಅದನ್ನು ಬೆಳೆಯುವಂಥ ಒಂದು ಪ್ರವೃತ್ತಿ ಇವತ್ತಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಯಾಕೆಂತಂದರೆ ಇದು ಕೀಟ ನಿರೋಧಕತೆ ಇದೆ ಅಂತಂದರೆ ಮಾರುಕಟ್ಟೆನಲ್ಲಿ ಅದು ಹೋಗೋದಿಲ್ಲ. ಭಾಳಷ್ಟು ಸಲ ಅಂಥ ಕೆಲವೇ ಕೆಲವು ವೆರೈಟಿಗಳು ನಮಗಿದೆ. ಆ ಒಂದು ಕೊರತೆಯಿಂದಾಗಿ ಯಾವುದು ಮಾರುಕಟ್ಟೆನಲ್ಲಿ ಮೂವ್ ಆಗ್ತಾ ಇದೆಯೋ ಅದನ್ನಷ್ಟೇ ನಾವು ತಗೊಂಡು ಬೆಳೆಸೋದು ಭಾಳ ಉತ್ತಮ. ಅದಕ್ಕಿಂತ ಮೊದಲು ನಮಗೆ ಅವಕಾಶ ಇರೋದೇನಪ್ಪ ಅಂತಂದರೆ ನಮ್ಮ ಬೆಳೆಯ ಸುತ್ತ ನಮ್ಮ ಕೀಟ ರೋಗಗಳು ಒಳಗೆ ನಮ್ಮ ತೋಟದೊಳಗೆ ನಮ್ಮ ಬೆಳೆಯ ಒಳಗೆ ಬರದಾಗೆ ಅವುಗಳನ್ನು ತಡೆಯೋದಕ್ಕೆ ಕೆಲವೊಂದಷ್ಟು ವಿಧಾನಗಳು. ಬೇಲಿ ಹಾಕದೆ ತಡೆಬೆಳೆಗಳು ಅಥವಾ ಬ್ಯಾರಿಯರ್ ಕ್ರಾಪ್ಸ್ ಅಂತೇಳಿ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಇದನ್ನು ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಪಕ್ಕದವ್ರ ತೋಟದಿಂದ ಅಥವಾ ಈವನ್ ನಮ್ಮದೇ ತೋಟ ಭಾಳ ಹಗಲ ಇತ್ತು ಅಂತಂದರೆ 15-20 ಸಾಲಗಳ ನಡುವೆ ಈ ಥರದ್ದು ಒಂದೊಂದು ಸಾಲ ಹಾಕ್ಕೊಂಡಿದ್ರೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅವು ಕೀಟಗಳು ಭಾಳ ಸರಳವಾಗಿ ಈಸಿಯಾಗಿ ಹಾರು ಹೋಗೋದನ್ನು ತಡೆಯೋದಕ್ಕೆ ಅವಕಾಶ ಆಗ್ತದೆ. ಅದರಲ್ಲಿ ಪ್ರಮುಖ ಅಂತಂದರೆ ನಾವು ಈ ಆಲ್ಮೋಸ್ಟ್ ಬದನೆ ಆಗಿರ್ಬೋದು ಅಥವಾ ನಮ್ಮ ಟೊಮ್ಯಾಟೊ ಆಗಿರ್ಬೋದು ಅಥವಾ ಮೆಣಸಿನಕಾಯಿ, ಅತಿ ಪ್ರಮುಖವಾಗಿ ಮೆಣಸಿನಕಾಯಿ ಮತ್ತು ಕ್ಯಾಪ್ಸಿಕಮ್ ಹೊರಗಡೆ ಬೆಳೆದಾಗ, ಪಾಲಿ ಹೌಸ್ನಲ್ಲಿ ಬೆಳೆದ್ರೆ ಈ ಅವಕಾಶ ಇರೋದಿಲ್ಲ, ಹೊರಗಡೆ ಬೆಳೆದಂಥ ಸಂದರ್ಭಗಳಲ್ಲಿ ಸುತ್ತ 1 ಅಥವಾ 2 ಸಾಲು ಮೆಕ್ಕೆಜೋಳನ ಬೆಳೆಯೋದು, ಬಹಳ ದಟ್ಟವಾಗಿ ಬೆಳೆಯೋದು. ಈ ರೀತಿ ಬೆಳೆಯೋದ್ರಿಂದ ನನ್ನ ಒಂದು ಕೆಲವು ಪ್ರಯೋಗಗಳಲ್ಲಿ ನಾವು ನೋಡಿರೋದೇನಂತಂದರೆ, ಸುಮಾರು 10-15 ಬಾರಿ ಕೀಟನಾಶಕಗಳನ್ನು ರೈತರ ಹೊಲಗಳಲ್ಲಿ ತಗೊಂಡಂಥ ಪ್ರಯೋಗಗಳಿವು. 10-15 ಬಾರಿ ಕೀಟನಾಶಕಗಳ ಬಳಕೆ ಕಡಿಮೆ ಆಗಿದೆ. ಅದರ ಜೊತೆಗೆ ಇಲ್ಲಿ ನಮಗೆ ಮೆಕ್ಕೆಜೋಳದ ತೆನೆ, ಹಸಿ ತೆನೆಯೂ ಕೂಡ ನಾವು ಮಾರಾಟ ಮಾಡ್ಕೋಬೋದು. ಅದರ ಹಸಿ ಮೇವು ಕೂಡ ನಮಗೆ ಸಿಗುತ್ತೆ. ಬೈ ಚಾನ್ಸ್ ಇಲ್ಲ, ನಮಗೆ ಹಸಿದ ಅವಶ್ಯಕತೆ ಇಲ್ಲ ಅಥವಾ ಮಾರುಕಟ್ಟೆ ಸಿಗಲಿಲ್ಲ ಅಂತಂದರೆ ಒಣ ಕಾಳಾಗಿ ನಮಗೆ ಅದು ಆದಾಯ ಸಿಗ್ತದೆ. ಇಲ್ಲೊಂದು ರೀತಿ ಕ್ರಾಪ್ ಇನ್ಶೂರೆನ್ಸ್ ಇದ್ದಾಗಿರುತ್ತೆ ನಮಗೆ. ಮತ್ತು ಈ ಹುಳಗಳು, ಈ ಮೆಕ್ಕೆಜೋಳ ಇರೋದ್ರಿಂದ ಏನಾಗ್ತದೆ, ಬೇರೆ ಇನ್ನೊಂದಷ್ಟು ಪರತಂತ್ರ ಮತ್ತು ಪರಭಕ್ಷಕ ಜೀವಿಗಳಿಗೆ ಅದೊಂದು ರೀತಿ ಆಸರೆಯನ್ನು ಒದಗಿಸ್ತದೆ. ಅದರಲ್ಲಿರುವಂಥ ಪೋಲನ್ ಗ್ರೈನು ಪ್ರಮುಖವಾಗಿ, ಮತ್ತು ಅದರಲ್ಲಿರೋ ನೆರಳು, ಅದರಲ್ಲಿರುವಂಥ ಒಂದು ತಂಪಾದ ವಾತಾವರಣ, ಈ ಮೈಕ್ರೋ ಕ್ಲೈಮೇಟಿಂದಾಗಿ ನಮ್ಮಲ್ಲಿ ಪರಭಕ್ಷಕ ಮತ್ತು ಪರತಂತ್ರ ಜೀವಿಗಳು ಹೇರಳವಾಗಿ ದೊರಕ್ತವೆ. ಅದೇ ರೀತಿ ಇನ್ನೂ ಒಂದು ಅವಕಾಶ ಇರೋದು ಅಂತಂದರೆ ಈ ಬಲೆ ಬೆಳೆಗಳು, ಟ್ರ್ಯಾಪ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಇವೇನಪ್ಪ ಅಂತಂದರೆ ಕೀಟಗಳನ್ನು ಫಸ್ಟ್ ಅವು ಆಕರ್ಷಿಸ್ತವೆ. ಅದ ವಾಸನೆಯಿಂದ ಇರ್ಬೋದು ಅಥವಾ ಬಣ್ಣದಿಂದ ಇರ್ಬೋದು. ಈ ವಾಸನೆಯಿಂದ ಆಕರ್ಷಿಸುವಂಥ ಕೆಲವು ಬೆಳೆಗಳು ಅಂತಂದರೆ, ಈಗ ನಮ್ಮ ಕುಂಬಳಜಾತಿಯ ತರಕಾರಿಗಳಲ್ಲಿ ಅಥವಾ ಟೊಮೊಟೋದಲ್ಲಿ ಹರಳು ಅಥವಾ ಹೌಡ್ಲ, ಇದನ್ನು ಅಲ್ಲಲ್ಲಲ್ಲಿ ಅಥವಾ ಸಾಲ್ನಲ್ಲಲ್ಲಿ ಹಾಕಿದರೆ ಅದರ ವಾಸನೆಗೆ ನಮ್ಮ ಈ ಯಾವುದು ರಂಗೋಲಿ ಹುಳು, ರಂಗೋಲಿ ಹುಳು ಮೊದಲು ಆ ಬೆಳೆಗೆ ಹಾನಿ ಮಾಡ್ತದೆ. ನಂತರ ಅದು ಹಾನಿ ಮಾಡಿದ ತಕ್ಷಣವೇ ನಾವು ವಾರದಲ್ಲಿ ಒಂದು ಸಲ ಅಥವಾ ವಾರದಲ್ಲಿ ಎರಡು ಸಲ ಆ ಬಾಧಿತ ಎಲೆಗಳನ್ನು ಕಿತ್ತು ಕಿತ್ತು ನಾಶ ಮಾಡೋದು ಅಥವಾ ಭೂಮಿನಲ್ಲಿ ಆಳವಾಗಿ ಹೂತಾಕ್ಬಿಟ್ರೆ ಈ ರಂಗೋಲಿ ಹುಳದ ಬಾಧೆಯನ್ನು ನಾವು ವ್ಯವಸ್ಥಿತವಾಗಿ ಕಡಿಮೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇದು ವಾಸನೆಯಿಂದ ಆಗುವಂಥದ್ದು. ಇನ್ನೊಂದು ಬಲೆ ಬೆಳೆ ಅಂತಂದರೆ ಬಣ್ಣದಿಂದ ಆಗುವಂಥದ್ದು, ಪ್ರಮುಖವಾಗಿ ನಮ್ಮ ಕಾಯಿಕುರಿಯ ಹುಳು ಎಲಿಕೋರ್ಪ ಅಥವಾ ಸ್ಪೋಡಾಪ್ಟ್ರ, ಪ್ರಮುಖವಾಗಿ ಎಲಿಕೋರ್ಪ, ಇದು ಹಳದಿ ಬಣ್ಣದ ಇದಕ್ಕೆ ಅಟ್ರ್ಯಾಕ್ಟ್ ಆಗ್ತದೆ. ಅದಕ್ಕೋಸ್ಕರನೇ ನಾವು ಮೆಣಸಿನಕಾಯಿ ಮತ್ತು ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಈ ಬೆಳೆಗಳಲ್ಲಿ ಇದನ್ನು ಪ್ರತಿ 15 ಅಥವಾ 20 ಸಾಲುಗಳಿಗೆ ಒಂದು ಸಾಲು, ಮತ್ತು ಸಾಧ್ಯ ಆದರೆ ಹೊಲದ ಸುತ್ತಲೂ ಕೂಡ ಇದನ್ನು ಒಂದೊಂದು ಸಾಲು ಬೆಳಿತೀವಿ. ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದರೆ ಹಳದಿ ಬಣ್ಣದ ಚೆಂಡು ಹೂವನ್ನೇ ಹಾಕಬೇಕು. ಭಾಳಷ್ಟು ಸಲ ಗಿಡ ಸಿಕ್ಕಲಿಲ್ಲ ಅಂತೇಳಿ ಕೆಲವರು ಕೆಂಪು ಅಥವಾ ಕೇಸರಿ ಬಣ್ಣದ ಹೂ ಹಾಕ್ತಾರೆ, ಬಟ್ ಅದು ಅಷ್ಟು ಆಕರ್ಷಕ ಅಲ್ಲ. ಮತ್ತು ಇನ್ನೊಂದು ಅತ್ಯಂತ ಪ್ರಮುಖವಾಗಿ ನಾವು ಎಲ್ಲಿ ಸೋಲ್ತಾ ಇದ್ದೀವಿ ಅಂತಂದರೆ, ಹೂ ಹಾಕಿದ್ದೀವಿ ಅದು ಕಂಟ್ರೋಲ್ ಆಗುತ್ತೆ ಚೆಂಡು ಹೂ ಇದೆ ಅಂತೇಳಿ ಭಾಳಷ್ಟು ಜನ ಅನ್ಕೋಬಿಡ್ತಾರೆ. ಬಟ್ ಚೆಂಡು ಹೂವನ್ನು ವಾರಕ್ಕೆ ಒಂದು ಸಲ ಕನಿಷ್ಠ, ಎರಡು ಸಲ ಮಾಡಿದ್ರೆ ಭಾಳ ಉತ್ತಮ, ಕಟಾವು ಮಾಡಬೇಕು. ನೀವು ಮಾರುಕಟ್ಟೆ ಇಲ್ಲ ಅಂತಂದರೆ ಕೊಯ್ದು ಅದನ್ನು ಎಲ್ಲೋ ತಿಪ್ಪೆನಲ್ಲಿ ಹಾಳುವಾಗ ಹೂಳಬೇಕು, ಇಲ್ಲ ಅಂತಂದರೆ ಮಣ್ಣಾಕಿ ಮುಚ್ಚಬೇಕು. ಅಲ್ಲೇ ಬಿಟ್ಟರೆ ಅಂತಂದರೆ ಮತ್ತೆ ತಿರ್ಗ ನಾವೇ ನಮ್ಮ ಕೆಡ್ಡ ತೊಡ್ಕೊಂಡಂಗೆ ಆಗ್ತದೆ. ಇದು ಭಾಳ ಪ್ರಮುಖವಾದ ಅಂಶ. ಇದು ಈ ಬಲೆಗಳ ಒಂದು ಇದು. ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ಇದು ಭಾಳ ಹಿಂದೆ ಇತ್ತು, ನಮ್ಮ ಪೂರ್ವಿಕರ ಕಾಲದಲ್ಲಿ ನೋಡ್ಕೋತಾ ಬಂದರೆ ಕೃಷಿ ಆಗಿನ ಪದ್ಧತಿಗಳು ನೋಡ್ಕೋತಾ ಬಂದರೆ ಈ ತಂತ್ರ ಇತ್ತು. ಅದನ್ನು ನಾವು ಹೊಸದಾಗಿ ಪುನರ್ ಸಂಶೋಧಿಸಿ ಇದನ್ನು ಪುಷ್ ಮಾಡ್ತಾ ಇದ್ದೀವಿ. ಈ ಪುಷ್ ಪುಲ್ ಟೆಕ್ನಿಕ್ ಅಂತ ಹೇಳ್ತೀವಿ, ಆಕರ್ಷಕ ಮತ್ತು ವಿಕರ್ಷಕ. ಈ ಏನಂತಂದರೆ ಕೆಲವೊಂದಷ್ಟು ಬೆಳೆಗಳನ್ನು ನಮ್ಮ ಬೆಳೆಗಳ ನಡುವೆ ಗಿಡಗಳನ್ನು ಹಾಕ್ಕೊಂಡ್ರೆ ಕೆಲವೊಂದಷ್ಟು ಹುಳಗಳು ಹೊರಗೋಗ್ತವೆ. ಕೆಲವೊಂದಷ್ಟು ಗಿಡಗಳನ್ನು ನಾವು ಅಲ್ಲ ಹಾಕಿದರೆ ಆ ಗಿಡಗಳ ವಾಸನೆಗೆ ಕೆಲವೊಂದಷ್ಟು ನಮಗೆ ಬೇಕಾದಂಥ ಪರತಂತ್ರ ಪರಭಕ್ಷಕ ಜೀವಿಗಳು ನಮ್ಮ ತೋಟಕ್ಕೆ ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಆಕರ್ಷಕದ್ದು ಅಂತಂದರೆ ಈ ಬದನೆ, ಟೊಮ್ಯಾಟೊ ಮತ್ತು ಮೆಣಸಿನಕಾಯಿ ಅಥವಾ ಈವನ್ ನಮ್ಮ ಹೀರೆಕುಂಬಳ, ಈ ಕುಂಬಳ ತರಕಾರಿಗಳಲ್ಲೂ ಕೂಡ ನಾವೇನು ಅಂದರೆ ಈ ಕೊತ್ತಂಬರಿ ಬೀಜವನ್ನು ಪ್ರಮುಖವಾಗಿ ವಾಸನೆ ಚೆನ್ನಾಗಿರುವಂಥ ನಾಟಿ ತಳಿಯ ಕೊತ್ತಂಬರಿ ಬೀಜಗಳನ್ನು ಪ್ರತಿ ನಮ್ಮ ಗಿಡಗಳ ಜೊತೆಗೂ, ಪ್ರತಿ ಗಿಡಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ 5-10 ಗಿಡಕ್ಕೆ ಒಂದೊಂದು ಗಿಡ ಇದನ್ನು ಹಾಕೋತಾ ಬಂದರೆ ಆ ವಾಸನೆಗೆ ಭಾಳಷ್ಟು ಪರತಂತ್ರ ಮತ್ತು ಪರಭಕ್ಷಕ ಜೀವಿಗಳು ಅದರ ವಾಸನೆಗೆ ನಮ್ಮ ತೋಟಕ್ಕೆ ಬರ್ತವೆ. ಇವು ಬಂತು ಅಂತಂದರೆ ನಮ್ಮ ಪೀಡೆಗಳನ್ನು ಭಾಳ ಸಮಗ್ರವಾಗಿ ಅವು ಆರಂಭದ ಹಂತದಲ್ಲೇ ನಿರ್ವಹಣೆ ಮಾಡಲಿಕ್ಕೆ ಶುರುವಾಗ್ತದೆ. ನಮಗೆ ಪೀಡನಾಶಕಗಳ ಅಥವಾ ನಮ್ಮ ಹೊಲದಲ್ಲಿ ಪೀಡೆ ಬಂದಿದೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ, ನಮಗೆ ಗೊತ್ತಿಲ್ಲದೇ ಪೀಡೆ ನಿರ್ವಹಣೆ ಆಗೋಗ್ತದೆ ಈ ಒಂದು ತಂತ್ರದಿಂದ. ಇನ್ನು ವಿಕರ್ಷಕ ತಂತ್ರಜ್ಞಾನ ಅಂತಂದರೆ, ಈ ಮೂಲಂಗಿಯನ್ನು ಭಾಳಷ್ಟು ಜನ ನಾವು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದರೆ ಬಾಯಿ ವಾಸನೆ ಬರ್ತದೆ ಅಂತೇಳಿ. ಅದೇ ರೀತಿ ಇದೇ ತಂತ್ರಜ್ಞಾನ ನಮ್ಮ ಕೀಟಗಳಲ್ಲೂ ಸಹ ಬಳಕೆ ಆಗ್ತದೆ. ಈ ಕಾಯಿಕುರಿಯೋ ಹುಳುಗಳು ಪ್ರಮುಖವಾಗಿ ನಮ್ಮ ಎಲಿಕೋರ್ಬ ಮತ್ತು ಸ್ಪೋಡಾಪ್ಟ್ರ, ಮೆಣಸಿನಕಾಯಿ, ಬದನೆಕಾಯಿ ಮತ್ತು ಯಾವುದು ಕ್ಯಾಪ್ಸಿಕಮ್, ಟೊಮ್ಯಾಟೊ, ಈ ಬೆಳೆಗಳಲ್ಲಿ ಅಲ್ಲಲ್ಲಿ ಒಂದೊಂದು ಒಂದು 10 ಬದನೆ ಗಿಡಕ್ಕೆ ಅಥವಾ 10 ಮೆಣಸಿನಕಾಯಿ ಗಿಡಕ್ಕೆ ಒಂದು ಮೂಲಂಗಿ ಹಾಕಿದರೆ ಸಾಕು. ಇದರ ಜೊತೆಗೆ ಇವೆರಡು ನಮ್ಗೆ ಆದಾಯ ತಂದುಕೊಡ್ತವೆ. ಕೊತ್ತಂಬರಿ ಸೊಪ್ಪಿಂದನೂ ನಮಗೆ ಸ್ವಲ್ಪ ಮಟ್ಟಿಗೆ ಆದಾಯ ಬರ್ತದೆ. ಹಸಿ ಸೊಪ್ಪಿಗೆ ಬೇಡಿಕೆ ಇದ್ರೆ ಆಗಲೇ ಕೊಟ್ಬಿಡ್ಬೋದು, ಇಲ್ಲ ಅಂದರೆ ಬೀಜ ಮಾಡಿಕೊಂಡ್ರೆ ನಮಗೆ ಬೀಜಕ್ಕೂ ಮನೆ ಬಳಕೆಗಾದರೂ ಹಾಕ್ತದೆ ಮಾರಾಟಕ್ಕೆ ಕಲ್ದಿದ್ರು. ಇನ್ನು ಮೂಲಂಗಿಗಂತೂ ಮೌಲ್ಯ ಇದ್ದೇ ಇದೆ. ಅತ್ಯಂತ ಕಡಿಮೆ ಬೆಲೆಗೆ ಕೊಟ್ಟರು ಕೂಡ ನಮಗೇನು ನಷ್ಟ ಇಲ್ಲ, ಯಾಕೆಂದರೆ ಪ್ರಮುಖ ಲಾಭ ನಮಗೆ ಪೀಡೆ ನಿರ್ವಹಣೆ ಆಗಬೇಕು. ಹೀಗಾಗಿ ಇವೆಲ್ಲ ತಂತ್ರಜ್ಞಾನಗಳು ನಮ್ಮಲ್ಲಿ ಅವಶ್ಯಕತೆ ಇದೆ. ಮತ್ತು ಈ ಪುಷ್ಪುಲ್ ಟೆಕ್ನಾಲಜಿ ಏನು ಇದೆ, ಆಕರ್ಷಕ ವಿಕರ್ಷಕ, ಇದು ಹೊಸದೇನಲ್ಲ. ಹಿಂದೆ ನಮ್ಮ ಪೂರ್ವಿಕರು ಈ ಕೃಷಿನಲ್ಲಿ ಇದನ್ನು ಸಾಂಪ್ರದಾಯಿಕವಾಗಿ ಮಾಡ್ಕೋತಾ ಬಂದಿದ್ರು. ತದನಂತರ ನಾವು ಇದನ್ನು ಕಡೆಗಣಿಸಿದ್ವಿ, ಮತ್ತೆ ಅದನ್ನೇ ವಾಪಸ್ ತಗೊಂಡು ಹೋಗ್ಬೇಕು ಅಂತೇಳಿ ನಾನು ಇಷ್ಟಪಡ್ತೇನೆ. ನಮ್ಮಲ್ಲಿ ಈಗಾಗಲೇ ಮಿಶ್ರ ಬೆಳೆ ಬೇಸಾಯದಿಂದ ಆಗುವಂತ ಅನುಕೂಲತೆಗಳು ಇದೆ. ಹೌದು, ಅದನ್ನೇ ಒಂದು ಈ ರೀತಿನೂ ನಾವು ಮಾಡಬಹುದು. ಆ ಬೆಳೆಯ ಜೊತೆಗೆ ಒಂದು ಕ್ರಾಪ್ ಇನ್ಶೂರೆನ್ಸ್ ಇದ್ದಂಗೆ. ಫಾರ್ ಎಕ್ಸಾಂಪಲ್, ಟೊಮ್ಯಾಟೊ ನಿನ್ನೆ ಮೊನ್ನೆ ಇದ್ ರೇಟ್ ಇವತ್ತಿಲ್ಲ, ಇವತ್ತು ಆಲ್ರೆ 10 ರೂಪಾಯಿಗೆ ಬಂದ್ಬಿಡ್ತು ಅಂತ ಏನೋ ಹೇಳ್ತಾ ಇದ್ರು ಟೊಮ್ಯಾಟೊ. ಹಾಗಾಗಿ ಅಟ್ಲೀಸ್ಟ್ ಅಂತ ಸಂದರ್ಭಗಳಲ್ಲಿ ನಮಗೆ ಈ ಕೊತ್ತಂಬರಿ ಸೊಪ್ಪು ಸಿಕ್ತು ಅಂದ್ರೆ ಒಂದ್ ಸ್ವಲ್ಪ ಇನ್ಶೂರೆನ್ಸ್ ಇದ್ದಂಗೆ ಆ ಪ್ರೈಸ್ ಪ್ರೊಟೆಕ್ಷನ್. ಇನ್ನು ನೀವು ಹೇಳಿದ್ರಿ ಪರತಂತ್ರ ಜೀವಿಗಳು, ಪರಭಕ್ಷಕ ಜೀವಿಗಳು, ಇವುಗಳು ಒಂದು ಅಭಿವೃದ್ಧಿಗೆ ಪೂರಕವಾದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತ. ಹೌದು, ನಮ್ಮ ಬೆಳೆಯ ಪರಿಸರದಲ್ಲಿ. ಯಾಕೆ ಅಂತಂದ್ರೆ ಈಗ ಸದ್ಯ ನಮ್ಮ ಪ್ರದೇಶದಲ್ಲಿ, ಈಗ ಮೈಸೂರು ಭಾಗದಲ್ಲಿ ಹೇಳ್ಬೇಕಂತಂದ್ರೆ ಮಂಡ್ಯದಲ್ಲಿ ಒಂದು ಪ್ಯಾರಾಸೈಟೈಟ್ ಲ್ಯಾಬೊರೇಟ್ರಿ ಬಿಟ್ಟರೆ ಬೇರೆ ಯಾವುದೇ ಒಂದು ಲ್ಯಾಬೊರೇಟ್ರಿಗಳು ಅಷ್ಟು ಆಕ್ಟಿವ್ ಆಗಿಲ್ಲ. ನೋಡೋಣ, ನಮ್ಮ ಮೈಸೂರಿನ ತೋಟಗಾರಿಕಾ ಇಲಾಖೆಯವರು ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಯೋಜನೆ ಇದೆ. ಮೇ ಬಿ ಕಾಲಾನಂತರದಲ್ಲಿ ಅದಲ್ಲೂ ಲಭ್ಯ ಆಗ್ಬೋದು. ಸದ್ಯಕ್ಕೆ ಟ್ರೈಕೋಗ್ರಾಮ ಕಿಲೋನಿಸ್ ಬಿಟ್ಟರೆ ಬೇರೆ ಯಾವುದೇ ಒಂದು ಪರತಂತ್ರ ಜೀವಿಗಳು ಈ ಬೆಳೆಗಳಿಗೆ, ನಮ್ಮ ಬದನೆ ಮತ್ತು ಕುಂಬಳ ಜಾತಿಯ ತರಕಾರಿಗಳಿಗೆ ಸದ್ಯ ಲಭ್ಯ ಇಲ್ಲ. ಹಾಗಾಗಿ ನಮ್ಮ ತೋಟದಲ್ಲಿ ಏನಿದ್ದಾವೆ ಅವನ್ನೇ ನಾವು ಸಂರಕ್ಷಿಸ್ಕೊಂಡು ಅವುಗಳನ್ನೇ ಪ್ರಚೋದಿಸ್ಕೊಂಡು ಅವನ್ನೇ ಬಳಸ್ಕೊಳ್ಳೋದಕ್ಕೆ ಎಷ್ಟು ಸಾಧ್ಯ ಇದೆಯೋ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಅದ ಪ್ರಯತ್ನ ಮಾಡಬೇಕು. ಪೂರಕವಾದ ಒಂದು ವಾತಾವರಣ ಅದಕ್ಕೆ ಬೇಕಾಗಿರೋದೇನು, ಅವಕ್ಕೊಂದು ಸ್ವಲ್ಪ ಮಟ್ಟಿನ ತಂಪಾದ ವಾತಾವರಣ, ಕೀಟನಾಶಕಗಳನ್ನು ಬಳಸದೇ ಇರೋದು, ಇವೆರಡು ಆಯಿತು ಅಂತಂದರೆ ಅವು ನಮ್ಮ ರಕ್ಷಣೆ ಮಾಡ್ತವೆ. ಅವುಗಳ ರಕ್ಷಣೆ ಜೊತೆಗೆ ನಮ್ಮ ರಕ್ಷಣೆನೂ ಸಹ ಮಾಡ್ತವೆ. ಒಂದು ವೇಳೆ ಲಭ್ಯತೆ ಸಾಧ್ಯ ಆದರೆ ಅವ್ರು ತಂದು ಸಹ ಇಲ್ಲ ಇಲ್ಲ ಇಲ್ಲ, ಸದ್ಯಕ್ಕೆ ಇವುಗಳೆಲ್ಲ ಎಲ್ಲೋ ಉತ್ಪಾದನೆ ಇಲ್ಲ. ಇದೊಂದು ವಿಷಯದಲ್ಲಿ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಿರ್ಬೋದು ಅಥವಾ ಯಾವುದೇ ಕೃಷಿ ಸಂಸ್ಥೆ ಇರ್ಬೋದು, ನಮ್ಮ ರಾಷ್ಟ್ರೀಯ ಕೃಷಿ ಸಂಸ್ಥೆಗಳಿರ್ಬೋದು, ಇವುಗಳು ಬಹಳ ಸೀಮಿತವಾಗಿದ್ದಾವೆ. ಕೇವಲ ಸಂಶೋಧನೆಗಷ್ಟೇ ಸೀಮಿತ, ರೈತನಿಗೆ ಅವು ಲಭ್ಯ ಇಲ್ಲ. ಯಾರಾದರೂ ಗ್ರಾಮೀಣ ಭಾಗದ ಯುವಜನತೆ ಸ್ವಯೋದ್ಯೋಗ ಏನಾದರೂ ಮಾಡ್ತೀವಿ ಅಂತ ಬಂದರೆ ಅವರಿಗೆ ತರಬೇತಿ ಕೊಡೋದಕ್ಕೆ ಭಾಳಷ್ಟು ಜನ ತಯಾರಾಗಿದ್ದಾರೆ. ಈವನ್ ನಮ್ಮಲ್ಲೂ ಕೃಷಿ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಈ ಥರದ್ದೇನಾದರೂ ಬಂದರೆ, ಯುವಜನ ಅಭಿವೃದ್ಧಿ ಇಲಾಖೆಯವರು ಯೋಜನೆಗಳಿದ್ದಾವೆ, ಆದರೆ ಆ ಕಡೆಯಿಂದ ನಾವು ಇದನ್ನು ಮಾಡ್ತೀವಿ ಅಂದರೆ, ಏಕೆಂದರೆ ಅವ್ರಿಗೂ ಮಾರ್ಕೆಟಿನ ಒಂದು ಭಯ, ಈಗ ಮಾಡಿದ್ರೆ ಮಾರ್ಕೆಟಿಗೆ ತೊಂದರೆ ಆಗ್ಬೋದು ಅನ್ನೋ ಒಂದು ಇದರಿಂದ ಅದು ಅಲ್ಲೇ ಇದೆ. ಅದಕ್ಕಿನ್ನೂ ಅಷ್ಟು ಸಿಕ್ಕಿಲ್ಲ. ಹಾಗಾಗಿ ನಾವು ಇರೋದನ್ನ ಎಷ್ಟು ಸಾಧ್ಯ ಇದೆಯೋವಾಗಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ, ಕೀಟನಾಶಕಗಳನ್ನು ಅತ್ಯಂತ ಕಡಿಮೆ ಅಥವಾ ಬಳಸ್ದೇನೆ ನಾವುಗಳನ್ನು ರಕ್ಷಣೆ ಮಾಡ್ಕೋಬೇಕು. ಇನ್ನು ಭೌತಿಕ ನಿರ್ವಹಣೆ ಇದು ಬರುತ್ತೆ, ಕೀಟಗಳನ್ನು ನಾವು ಹಿಡಿಯೋದು ಬಲೆಗಳ ಮೂಲಕ, ಅದು ಮೋಹಕ ಬಲೆಗಳು, ಬೆಳಕಿನ ಬಲೆಗಳು, ಇವುಗಳ ಬಳಕೆ ಎಷ್ಟು ಮಟ್ಟಿಗೆ ಇಲ್ಲಿ ಸಾಧ್ಯ ಆಗುತ್ತೆ? ಈ ಬದನೆ ಮತ್ತು ಕುಂಬಳ ಜಾತಿಯ ತರಕಾರಿಗಳಲ್ಲಿ ಈ ಅಂಟು ಬಲೆಗಳು ಪ್ರಮುಖವಾಗಿ ನಮ್ಮ ಹಳದಿ ಅಂಟು ಬಲೆ, ಬಿಳಿ ನೊಣಕ್ಕೆ ಮತ್ತು ನಮ್ಮ ರಂಗೋಲಿ ಹುಳದ ಪ್ರೌಢ ನೊಣವನ್ನು ಆಕರ್ಷಿಸೋದಕ್ಕೆ ಭಾಳ ಅತ್ಯಂತ ಪರಿಣಾಮಕಾರಿ. ಇದನ್ನು ಸುಮಾರು 1 ಎಕರೆಗೆ 40 ಕನಿಷ್ಠ, 1 ಎಕರೆ ಒಂದು ಗುಂಟೆಗೆ ಒಂದು, ಅದನ್ನು ಈವನ್ 2x ಮಾಡಿದ್ರೂ ಏನೂ ತೊಂದರೆ ಇಲ್ಲ, 80-100 ವರೆಗೂ ಹೋದ್ರೂ ತೊಂದರೆ ಇಲ್ಲ, ಯಾಕೆಂದರೆ ಅದು ಭಾಳ ಕಡಿಮೆ ಖರ್ಚಿಂದು. ಮತ್ತು ಇವತ್ತಿನ ದಿನಗಳಲ್ಲಿ ಬರ್ತಾ ಇರುವಂಥ ಈ ಎಂಟು ಬಲೆಗಳು ತುಂಬ ಕಡಿಮೆ ದುಡ್ಡಿನವು ಬರ್ತಾ ಇದ್ದಾವೆ. ಮತ್ತು ಮೊದಲೆಲ್ಲ ಕಟ್ಟಲಿಕ್ಕೆ ಬರ್ತಾ ಇದ್ವು, ಈಗ ಇನ್ನೂ ತಂತ್ರಜ್ಞಾನ ಮುಂದೆ ಹೋಗಿ ನೀವು ಒಂದು ಕಡ್ಡಿ ಸಿಕ್ಕಿಸಿ ಆ ಕಡ್ಡಿ ಮೇಲೆ ಇದನ್ನು ಇಟ್ಬಿಟ್ಟು ಹೋದರೆ ಆಯಿತು, ಒಂದು ಪ್ಲಾಸ್ಟಿಕ್ ಕವರ್ ಟೈಪ್ ಒಂದು ಟೋಪಿ ಟೈಪ್ ಬರುತ್ತೆ, ಅದನ್ನು ಅದ್ರ ಮೇಲೆ ಇಟ್ಬಿಟ್ರೆ ಸಾಕು, ತನ್ನಿಂದ ತಾನೇ ಅವು ಇದು ಮಾಡ್ಕೋತವೆ. ಮತ್ತು ಇಂಥವನ್ನ ಬಳಸಿದಾಗ ಒಂದೇ ಒಂದು ಗಮನಿಸ್ಕೋಬೇಕಾಗಿರೋದೇನಂತಂದರೆ ಇದು ಬೆಳಗ್ಗಿಂತ 1/2 ಅಡಿ ಮೇಲಿರಬೇಕು, ಅಂದರೆ ಅಟ್ಲೀಸ್ಟ್ ವಾರ ಅಥವಾ 15 ದಿನಕ್ಕೊಂದ್ಸಲ ಆ ಗೂಟನ ಸ್ವಲ್ಪ ಸ್ವಲ್ಪ ಎತ್ತರ ಮಾಡ್ಕೋತಾ ಇದ್ದರೆ ಇದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಈ ನೀಲಿ ಹಂಟು ಬಲೆ ನಮ್ಮ ಥ್ರಿಪ್ಸ್ಗಳು, ಪ್ರಮುಖವಾಗಿ ನಮ್ಮ ಕುಂಬಳ ಜಾತಿಯ ತರಕಾರಿಗಳು ಮತ್ತು ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್, ಮೆಣಸಿನಕಾಯಿ, ಈ ಬೆಳೆಗಳಲ್ಲಿ ಬದನೆಯಲ್ಲಿ ಅದರ ಅವಶ್ಯಕತೆ ಅಷ್ಟೊಂದು ಜಾಸ್ತಿ ಬರೋದಿಲ್ಲ, ಏಕೆಂದರೆ ನಮಗೆ ಥ್ರಿಪ್ಸ್ ಅಂತ ದೊಡ್ಡ ತೊಂದರೆ ಇಲ್ಲ. ಬಟ್ ಟೊಮ್ಯಾಟೊ ಮತ್ತು ಇನ್ನು ಉಳಿದ ಎಲ್ಲ ತರಕಾರಿಗಳು, ಕುಂಬಳ ಜಾತಿ ಆಗಿರ್ಬೋದು, ಬದನೆಯನ್ನು ಉಳಿದ ಇನ್ನು ಎಲ್ಲ ಬದನೆ ಜಾತಿಯ ತರಕಾರಿಗಳಲ್ಲಿ ಥ್ರಿಪ್ಸ್ ಭಾಳ ತೊಂದರೆ ಕೊಡುತ್ತೆ. ಅಲ್ಲಿ ನೀಲಿ ಹಂಟು ಬಲೆಗಳು ಅವನ್ನು ಉಪಯೋಗಿಸೋದ್ರಿಂದ ಭಾಳ ಪರಿಣಾಮಕಾರಿಯಾಗಿ ನಾವು ಇವುಗಳನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಇದೆ. ಈ ರಂಗೋಲಿ ಹುಳು ಅಂತ ನೀವು ಹೇಳ್ತಾ ಇದ್ರಿ, ಅದು ರಂಗೋಲಿ ಹುಳು ಅಂದ್ರೆ ಗೊತ್ತಾಗುತ್ತಾ ಅಥವಾ ಅದಕ್ಕೆ? ರಂಗೋಲಿ ಹುಳು ಅಂದ್ರೆ ಎಲೆಗಳ ಮೇಲೆ ಅದು ತಿನ್ನೋ ರೀತಿಗೆ ನಾವು ಹೆಸರು ಬಂದದ್ದು ರಂಗೋಲಿ ಹುಳು ಅಂತೇಳಿ. ಇದು ನಮ್ಮ ದೇಶದಲ್ಲಿ ಇರಲಿಲ್ಲ, ಸುಮಾರು 1991 ಸುಮಾರಿಗೆ ನಮ್ಮ ದೇಶಕ್ಕೆ ಬಂದದ್ದು. ಮತ್ತೆ ಅದು ತಿಂದೇ ಇರುವಂತ ಬೆಳೆಗಳಿಲ್ಲ, ಯಾವ ಬೆಳೆ ಗುರುತು ರಂಗೋಲಿ ಹುಳು. ಮತ್ತೆ ಇನ್ನೂ ಒಂದು, ಅದು ಬಂದ ಕಾಲದಲ್ಲಿ ಅದು ನಾಗದೋಷ ಅಂತ ಕೂಡ ಬಂದ್ಬಿಡ್ತು. ನೀವೆಲ್ಲೋ ಹಾವು ಸಾಯಿಸಿದ್ರೆ ಹಾಗಾಗಿ ಅದು ಇದ್ ಮಾಡ್ತಾ ಇದೆ ಅಂತೇಳಿ. ಬಟ್ ಈ ಹುಳ ಅನ್ನೋದು ನಮ್ಗೆ ಸುಮಾರು ಒಂದು 5-6 ವರ್ಷಗಳ ನಂತರ ಎಲ್ಲರೂ ಅದ್ರ ಜೊತೆ ಹೋಗೋದ್ರು ರಂಗೋಲಿ ಹುಳು ಅಂತೇಳಿ ಸಾಧಾರಣವಾಗಿ ಯಾರಿಗಾದ್ರೂ ಅದು ಗೊತ್ತಾಗ್ತದೆ. ನೀವು ಮಾತಾಡ್ತಾ ಹೇಳಿದ್ರಿ ಕುಂಬಳ ಜಾತಿಯ ಒಂದು ತರಕಾರಿ ಬೆಳೆಗಳಲ್ಲಿ ಹಣ್ಣಿನ ನೊಣದ ಒಂದು ಬಾಧೆ ಜಾಸ್ತಿ ಇರುತ್ತೆ ಅಂತ, ಇದಕ್ಕೇನು ಕ್ರಮ? ಈ ಕುಂಬಳ ಜಾತಿಯ ತರಕಾರಿಗಳಲ್ಲಿ ಹಣ್ಣಿನ ನೊಣ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಹಾಗಲಕಾಯಿ ಅತಿ ಹೆಚ್ಚು ತೊಂದರೆಗಾಗೋದು. ಹಾಗಲಕಾಯಿ ನಂತರದಲ್ಲಿ ಬೇರೆ ಕಾಯಿಗಳು ಬರ್ತವೆ. ಇದರಲ್ಲಿ ಒಂದು ತಪ್ಪೇನು ಮಾಡ್ತಾ ಇದ್ದೀವಿ ನಾವು ರೈತರುಗಳಂತಂದರೆ, ಕಾಯಿ ಹುಳು ಬಂದಿದೆ ಅಂತಂದರೆ ಅದನ್ನು ಕಿತ್ತುಬಿಟ್ಟು ಅಲ್ಲೇ ಬಿಸಾಡ್ಬಿಡುತ್ತೆ. ಅದು ನಮಗೆ ಭಾಳ ತೊಂದರೆ ಕೊಡ್ತಾ ಇರೋದು. ಅದು ಅದರಿಂದನೇ ಭಾಳ ಹೇಟ್ ತಿಂತಾ ಇದ್ದೀವಿ ಇವತ್ತು. ಅದನ್ನು ಆ ರೀತಿ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಇದು ಬಂದಿದೆ ನಮ್ಮ ತೋಟದಲ್ಲಿ ಅಂದರೆ ಅಂಥ ಬಾಧಿತ ಕಾಯಿಗಳನ್ನು ತಗೊಂಡು ಆಳವಾಗಿ ಒಂದು ಗುಂಡಿ ಮಾಡಿ, ಅಟ್ಲೀಸ್ಟ್ ಭೂಮಿಯಿಂದ ಕೆಳಗೆ 2 ಅಡಿ ಕೆಳಗಿರಬೇಕು ಆ ಗುಂಡಿ. ಅದ್ರ ಮೇಲೆ ಹಾಕಿ ಅದರಲ್ಲಿ ಕನಿಷ್ಠ 1 ಇಂಚ್ನಷ್ಟು ಸುಣ್ಣ ಅಥವಾ ಬ್ಲೀಚಿಂಗ್ ಪೌಡ್ರು, ಬ್ಲೀಚಿಂಗ್ ಪೌಡ್ರ್ ಸಿಕ್ತು ಅಂದರೆ ಬ್ಲೀಚಿಂಗ್ ಪೌಡ್ರ್, ಸಿಗಲಿಲ್ಲ ಅಂತಂದರೆ ಬರೀ ಸುಣ್ಣ, ಕಲ್ಲು ಸುಣ್ಣವನ್ನು ಹಾಕಿ 1 ಇಂಚಿನಷ್ಟು ಕಲ್ಲು ಸುಣ್ಣ ಹಾಕಿ, ನಂತರ ಮೇಲುಗಡೆ ಕನಿಷ್ಠ 1 ಅಡಿಯಷ್ಟು ಮಣ್ಣು ಮುಚ್ಚಿದ್ರೆ ಆ ಹುಳಗಳು ಮತ್ತೆ ನಮಗೆ ವಾಪಸ್ ನಮ್ಮ ತೋಟಕ್ಕೆ ಬರೋದಿಲ್ಲ. ಅದು ನಮ್ಮ ಫೀಲ್ಡ್ ಸ್ಯಾನಿಟೈಸೇಷನ್ ಅಂತ ಹೇಳ್ತೀವಿ, ನಮ್ಮ ಹೊಲವನ್ನು ನಾವು ಸ್ವಚ್ಛವಾಗಿಟ್ಕೊಳ್ಳೋದು. ಅದಕ್ಕಿಂತ ಮೊದಲೇ ನಾವು ಈ ತೋಟ ಹೂ ಬರ್ತಾ ಇದೆ ಅಥವಾ ಕಾಯಿ ಕಚ್ಚಿದೆ, ಇನ್ನೊಂದು ತಿಂಗಳಲ್ಲಿ ನಮಗೆ ಕಟಾವಾಗಿ ಬರ್ತಿದೆ ಅನ್ನೋ ಕಾಯಿ ಅನ್ನೋಷ್ಟರೊಳಗೆ ನಾವು ಈ ಮೋಹಕ ಬಲೆಗಳನ್ನು ಬಳಸಬೇಕಾಗ್ತದೆ. ಇದು ಕ್ಯೂಲೂರು ಆಧಾರಿತ ಒಂದು ಮೋಹಕ ಬಲೆಗಳು. ಇವುಗಳನ್ನು 10 ಪ್ರಮಾಣದಲ್ಲಿ ಬಳಸೋದ್ರಿಂದ ಭಾಳಷ್ಟುದ್ದು ಎಷ್ಟೇ ದೂರದಲ್ಲಿದ್ದರೂ, ಸುಮಾರು 5-6 ಕಿಲೋಮೀಟ್ರ್ ದೂರದಲ್ಲಿದ್ದರೂ ಅದು ಅಟ್ರ್ಯಾಕ್ಟ್ ಮಾಡ್ಕೊಂಡು ಬರುತ್ತೆ, ಅಷ್ಟು ಪರಿಣಾಮಕಾರಿ. ಸಾಧಾರಣವಾಗಿ 2 ಕಿಲೋಮೀಟ್ರ್ ದೂರದಿಂದ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ಇದು ಅಟ್ರ್ಯಾಕ್ಟ್ ಮಾಡ್ತದೆ. ಹಾಗಾಗಿ ಇವುಗಳನ್ನು 10 ಪ್ರಮಾಣದಲ್ಲಿ ಇದು ಮಾಡಬೇಕು. ಮತ್ತು ಎಲ್ಲದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದನ್ನು ಸಾಧ್ಯವಾದಷ್ಟು ಎಲ್ಲರೂ ಸಾಮೂಹಿಕವಾಗಿ ಮಾಡಬೇಕು. ಯಾರೋ ಒಬ್ಬರು ಮಾಡಿದ್ರೆ ಇದು ಪರಿಣಾಮಕಾರಿ ಆಗೋದಿಲ್ಲ. ಮತ್ತು ಎಲ್ಲರೂ ಕೂಡ ಪ್ರಮುಖವಾಗಿ ಕೆಳಗೆ ಬಾಧಿತ ಹಣ್ಣುಗಳನ್ನು ಭಾಳ ಕೇರ್ಫುಲ್ಲಾಗಿ ಡಿಸ್ಪೋಸ್ ಮಾಡಬೇಕು. ಇದು ಒಂದು ಎಲ್ಲರೂ ಹೂ ಕಟ್ಟಿದ 20 ಅಥವಾ 30 ದಿನಗಳ ನಂತರ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಭಾಳ ಉತ್ತಮ. ರಾಮೇಗೌಡ್ರೆ, ಇಷ್ಟೊತ್ತು ನಾವು ಈ ಕೀಟಗಳ ತೊಂದರೆ ಆಗದೇ ಇರೋ ಹಾಗೆ ಏನೆಲ್ಲವನ್ನು ನಾವು ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಈಗ ಇಷ್ಟೆಲ್ಲ ಕ್ರಮಗಳ ಮಧ್ಯಾಹ್ನ ರಂಗೋಲಿ ಚಿತ್ತರ ಕಾಣಿಸ್ಕೊಂತು ಅಥವಾ ಅಲ್ಲಲ್ಲಿ ಬೆಳೆ ಕೀಟದ ಬಾಧೆಗೆ ತುತ್ತಾಗುವಂತಹ ಲಕ್ಷಣಗಳು ನಮಗೆ ಗೋಚರಿಸ್ತು, ಅಂಥ ಸಂದರ್ಭದಲ್ಲಿ ನೀವೇ ತಿಳಿಸಿದ ಹಾಗೆ ಪಾರಂಪರಿಕವಾಗಿ ಕೆಲವೊಂದು ಸಸ್ಯಜನ್ಯ ಕೀಟನಾಶಕಗಳನ್ನು ರೈತರು ಅವರದೇ ಆದ ವಿಧಾನಗಳಲ್ಲಿ ಅವರದೇ ಆದ ಒಂದು ಜ್ಞಾನದ ಮಿತಿಯಲ್ಲಿ ತಯಾರು ಮಾಡಿಕೊಂಡು ಬಹಳ ಯಶಸ್ವಿಯಾಗಿ ಅದನ್ನು ಪ್ರಯೋಗ ಮಾಡಿದ್ದಾರೆ. ಅದು ಪರಿಣಾಮಕಾರಿಯಾಗಿರೋದು ಅವ್ರ ಗಮನಕ್ಕೂ ಬಂದಿದೆ. ಅನುಭವವನ್ನು ಹಂಚಿಕೊಳ್ಳುವಂಥ ರೈತರನ್ನ ನಾವು ಕಾಣ್ತೀವಿ. ಕೆಲವರು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಅಂತಾರೆ, ಇನ್ನೊಬ್ಬರು ಬೇವಿನ ಎಲೆ ಇನ್ನೇನ ಹೇಳ್ತಾರೆ, ಅವ್ರದೇ ಆದ ಒಂದು ವಿಧಾನಗಳು. ಈವನ್ ಪಾರ್ಥೇನಿಯಂನಿಂದನೂ ಕೂಡ ಅವರು ಇವತ್ತು ಕೀಟನಾಶಕಗಳನ್ನ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಬೇಕಾಗಿರೋದಿಷ್ಟೇ, ಈ ಬರೇ ಹೂ ಬರದೇ ಇರುವಂಥ ಕಾಂಗ್ರೆಸ್ ಕಸ ಇರ್ಬೋದು, ಬೇವಿನ ಎಲೆ ಇರ್ಬೋದು, ಒಂಗೆ ಎಲೆ ಇರ್ಬೋದು, ಇಪ್ಪೆ ಎಲೆ ಇರ್ಬೋದು, ಅಥವಾ ಲಕ್ಕಿ ಗಿಡ. ಇವನ್ನ ಶಿವನ ದೇವಸ್ಥಾನಗಳಿಗೆ ಭಾಳ ಅದನ್ನು ತಗೊಂಡು ಹೋಗ್ತಾರೆ ಲಕ್ಕಿ ಸೊಪ್ಪು ಅಂತೇಳಿ. ಆ ಎಲೆ ಇರ್ಬೋದು ಅಥವಾ ಲಂಟಾನ ಕಳೆ ಇರ್ಬೋದು, ಇವುಗಳನ್ನೆಲ್ಲ ರುಬ್ಬಿ ಒಂದು 100 ಲೀಟರ್ ಸಿಂಪರಣ ದ್ರಾವಣ ಬೇಕು ಅಂದರೆ ಒಂದು 10 ಕೆಜಿಯಷ್ಟು ಸೊಪ್ಪು ಆದರೆ ಸಾಕು ನಮಗೆ. ಇಲ್ಲ ಅಂತಂದರೆ ಈ ಬೇವಿನ ಬೀಜ, ಆದರೆ ಸಿಪ್ಪೆ ಇರೋದಾದರೆ 10 ಕೆಜಿ, ಸಿಪ್ಪೆ ಇಲ್ಲ ಅಂದರೆ ಅದು ಬರೀ ಬೀಜನೇ ಸಿಪ್ಪೆ ತೆಗೆದಿರುವಂಥ ಬೀಜ ಆದರೆ 5 ಕೆಜಿ. ಹೊಂಗೆ ಬೀಜ ಆಗಿರ್ಬೋದು, ಹಿಪ್ಪೆ ಬೀಜ ಆಗಿರ್ಬೋದು, ಅಥವಾ ನಮ್ಮ ಬೇವಿನ ಬೀಜ ಆಗಿರ್ಬೋದು, ಇವುಗಳನ್ನು ಕುಟ್ಟಿ ಪುಡಿ ಮಾಡಿ ಅಥವಾ ಸೊಪ್ಪಾದರೆ ಮಿಕ್ಸಿನಲ್ಲಿ ರುಬ್ಬಿಕೊಂಡು ಒಂದು ರಾತ್ರಿ ಅದನ್ನು ಒಂದು 10 ಲೀಟ್ರ್ ನೀರಿನಲ್ಲಿ ನೆನೆಸ್ಬೇಕು. ನೆನೆಸೋದು ಸಂದರ್ಭದಲ್ಲಿ ಸುಮಾರು ಒಂದು 50 ಗ್ರಾಮ್ ಅದಕ್ಕೆ ಸಾಬೂನು ಪುಡಿಯನ್ನು ಹಾಕಬೇಕು. ಹಾಕಿ ಒಂದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಅದನ್ನು ಸುಮಾರು 6-8 ಸಲ ಮತ್ತೆ ಹಿಂಡೋದು ತೆಗೆಯೋದು, ಹಿಂಡಿ ತೆಗೆದು ಮಾಡಿ ಸುಮಾರು 90 ಲೀಟ್ರು ಅದನ್ನು ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಇನ್ನೊಂದು 10 ಲೀಟ್ರು ಫ್ರೆಶ್ ಗಂಜಲ, ಅಂದರೆ ಒಂದು ರಾತ್ರಿಗಿಂತ ಜಾಸ್ತಿ ಹಳೆಯದಾದರೆ ಬೇಡ, ಒಂದು ರಾತ್ರಿಯಷ್ಟು ಹಳೆಯದಾದರೂ ನಡೆಯುತ್ತೆ, ತೊಂದರೆ ಇಲ್ಲ. ಅಂದರೆ ಹಿಂದಿನ ರಾತ್ರಿ ಸಂಗ್ರಹಿಸಿದ ಗಂಜಲ, ಒಂದು 10 ಲೀಟ್ರ್ ಗಂಜಲ, 90 ಲೀಟ್ರು ಈ ದ್ರಾವಣ, ತಯಾರಿಸಿದಂಥ ದ್ರಾವಣ, ಇದನ್ನು ಮಿಶ್ರ ಮಾಡಿಕೊಂಡು ನಾವು ಸಿಂಪಡಿಸ್ಬೋದು. ಸುಮಾರು 1 ಎಕರೆಗೆ ಸುಮಾರು 200 ಲೀಟ್ರು ಬೇಕಾಗ್ತದೆ ಅಂತಂದರೆ 20 ಕೆಜಿ ಸೊಪ್ಪು ಅಥವಾ 20 ಕೆಜಿ ಬೀಜ ಆದರೆ ನಮಗೆ ಸಂಪೂರ್ಣವಾಗಿ ಸಾಕಾಗ್ತದೆ ಇದನ್ನು ಇದು ಮಾಡೋದಕ್ಕೆ. ಇದರಲ್ಲಿ ನೀವು ಇನ್ನೂ ಪರಿಣಾಮಕಾರಿಯಾಗಿ ಮಾಡಬೇಕು ಅಂತಂದರೆ ಸ್ವಲ್ಪ ಖಾರ ಇರುವಂಥ ಮೆಣಸಿನಕಾಯಿ ಇದನ್ನು ಸೇರಿಸ್ಬೋದು, ಅಥವಾ ಬೆಳ್ಳುಳ್ಳಿ ಸೇರಿಸ್ಬೋದು. ಇವನ್ನ ಸೇರಿಸೋದ್ರಿಂದ ಅದು ಕೆಲವು ಎಸ್ಪೆಷಲಿ ಏನು ಕ್ಯಾಟರ್ಪಿಲ್ಲರ್ಗಳು ನಮ್ಮ ಹುಳುಗಳು ಏನಿರ್ತವೆ ಅವುಗಳು ಅದನ್ನು ಕಡಿಲಿಕ್ಕೆ ಹೋದಾಗ ಅವು ಬಾಯಿಗಳಿಗೆ ಈ ಖಾರ ತಗಲಿ ಅದು ತಿನ್ನೋದನ್ನು ಬಿಡುತ್ತೆ. ಈ ಖಾರ ಟಚ್ ಆದಾಗ್ಲೂ ಸಹ ಬಹಳಷ್ಟು ಸಲ ಈ ರಸ ಇರೋ ಕೀಟಗಳು ಅಲ್ಲಿ ಕೂರೋದಿಲ್ಲ, ಗಿಡದಿಂದ ಕೆಳಕ್ಕೆ ಬಿದ್ದು ಹೋಗ್ತವೆ. ಕೆಲವೊಂದಷ್ಟು ಈ ಖಾರದ ಬಾಧೆಗೆ ಈ ಗಿಡದ ಹತ್ರಕ್ಕೆ ಬರೋದಿಲ್ಲ, ಅಥವಾ ವಾಸನೆಗೆ ಇದ್ರ ಹತ್ರ ಸುಳಿಯೋದಿಲ್ಲ, ದೂರ ಹೋಗ್ತವೆ. ಬಹಳಷ್ಟು ದಿನ ಅವು ತಿನ್ನಲಿಲ್ಲ ಅಂದರೆ ಆಟೋಮೆಟಿಕ್ ಆಗಿ ಅವು ನಿಶಕ್ತರಾಗಿ ನಮಗೆ ಭಾಳ ಅನುಕೂಲ ಆಗ್ತದೆ. ಈ ರೀತಿಯ ಒಂದು ಸರಳವಾಗಿ ಸಸ್ಯಜನ್ಯ ಕೀಟನಾಶಕಗಳನ್ನು ಬಹಳ ಅವರ ಇದರಲ್ಲೇ ಈ ನಮ್ಮ ಕಾನ್ಸೆಪ್ಟ್ ಏನಿದೆ, ಕನಸು ದ್ವಿಗುಣಗೊಳಿಸೋದು, ಆದಾಯ ದ್ವಿಗುಣಗೊಳಿಸೋದು, ಅದಕ್ಕೆ ಇದು ಒಂದು ಬಹಳ ಸರಳವಾದಂತಹ ವಿಧಾನ. ಎಷ್ಟೋ ಕಳೆ ಸಸ್ಯಗಳನ್ನ ನಾವು ಈ ರೀತಿ ಬಳಸ್ಕೋಬಹುದು. ನಮ್ಮಲ್ಲೇ ನಮ್ಮ ಹೊಲದಲ್ಲಿ ಇರೋ ಇದ್ರ ಜೊತೆಗೆ ನಮ್ಮ ಎಕ್ಕದ ಗಿಡ ಯೂಸ್ ಮಾಡ್ಕೋಬಹುದು. ಬಹಳ ಸರಳವಾಗಿ ಸಿಗ್ತವೆ, ಎಲ್ಲೋ ಬೇರೆ ಕಡೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಇದುವರೆಗೆ ಬದನೆ ಮತ್ತು ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿಕೆ ರಾಮೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಈ ಸಂದರ್ಶನದ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆಲಿಸುವಿರಿ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಅತಿ ಸುಂದರವಾಗಿ ಕಾಣುವ ಹೂವು ನೀಲಿ ಸುಂದರಿ. ಈ ಹೂವಿನ ಹೆಸರು ಅಂತರಗಂಗೆ ಅಂತ. ನೋಡಿದ್ರೆ ಮತ್ತೊಮ್ಮೆ ನೋಡಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ಇದ್ರ ಬಣ್ಣ ಬಹಳ ಮೋಹಕವಾಗಿರುತ್ತೆ. ಆದರೆ ಈ ಹೂವಿನ ಅಂದ ನೋಡಿ ಮೋಸ ಹೋಗಬಾರದು, ಯಾಕಂದ್ರೆ ಇದು ಒಂದು ಕಳೆ. ಕೆರೆ ಕಟ್ಟೆಗಳಲ್ಲಿ ಮೈಲುಗಟ್ಟಲೆ ಆವರಿಸಿ ಬಿಡುವಂತಹ ಈ ಕಳೆ ಸಸ್ಯಕ್ಕೆ ಪಿಶಾಚಿ ತಾವರೆ ಅಂತ ಕೂಡ ಕರೀತಾರೆ. ಇಂಗ್ಲಿಷ್ನಲ್ಲಿ ಐಕಾರ್ನಿಕಾ ಕ್ರಾಸಿಪೆಸ್ ಅಥವಾ ಬ್ಲೂ ಡೆವಿಲ್ ಅಂತ ಕರೀತಾರೆ. ಮತ್ತೆ ಸ್ಥಳೀಯವಾಗಿ ಇದನ್ನು ಬುಡ್ಡೆ ಸೊಪ್ಪು ಅಂತ ಕೂಡ ಕರೀತಾರೆ. ಇದರ ನಿರ್ಮೂಲನೆ ಮಾಡಬೇಕು ಅಂದರೆ ಖರ್ಚು ಬಹಳ. ಅದಕ್ಕೆ ಮಿಲಿಯನ್ ಡಾಲರ್ ವೀಡ್ ಅಂತ ಕೂಡ ಇದನ್ನು ಕರೀತಾರೆ. ಜಗತ್ತಿನ ಕಳೆಗಳ ಪೈಕಿ ಇದಕ್ಕೆ 8ನೇ ಸ್ಥಾನ ಸಿಕ್ಕಿದೆ. ಜಗತ್ತಿನ ಎಲ್ಲಾ ಕಡೆ ಕಂಡುಬರುವ ಈ ಕಳೆ 1836ರಲ್ಲಿ ಅಲಂಕಾರಿಕ ಸಸ್ಯವಾಗಿ ಬ್ರೆಜಿಲ್ನಿಂದ ಭಾರತಕ್ಕೆ ಬಂತಂತೆ. ಕೆಲವೇ ಸಮಯದಲ್ಲಿ ಇದು ಎಲ್ಲಾ ಕಡೆ ವ್ಯಾಪಿಸ್ಕೊಂಡು ಸಮಸ್ಯೆ ಆಗೋದಕ್ಕೆ ಶುರು ಆಯಿತು. ಈಗ ಇಡೀ ಜಗತ್ತಿನಲ್ಲಿ ಸುಮಾರು 2,00,000 ಹೆಕ್ಟೇರ್ ಪ್ರದೇಶವನ್ನು ಇದು ಆಕ್ರಮಿಸಿಕೊಂಡಿದೆ. 1950ರಲ್ಲಿ ಬೆಂಗಳೂರಿನಲ್ಲಿರುವಂತಹ ಬಿನ್ನಿ ಮಿಲ್ ಆಸುಪಾಸ್ನಲ್ಲಿ ಈ ಅಂತರಗಂಗೆ ಕಾಣಿಸಿಕೊಂಡು ಈಗ ಎಲ್ಲೆಲ್ಲಿ ನೀರಿನ ಸೆಲೆ ಇದೆಯೋ ಅಲ್ಲೆಲ್ಲ ಹರಡ್ಕೊಂಡ್ಬಿಟ್ಟಿದೆ. ಹೀಗೆ ಇದು ಮುಂದುವರೆದ್ರೆ ನೀರಿನ ಮಟ್ಟವೇ ಕುಸಿಯುವ ಸಾಧ್ಯತೆ ಇದೆ. ಭಾರತದಲ್ಲಿ ಈ ಕಳೆಯ ಪ್ರಮಾಣ 76%ರಷ್ಟಿದೆ ಅಂತ ಹೇಳ್ತಾರೆ ತಜ್ಞರು. ಅಂತರಗಂಗೆ ಅದರ ದುಷ್ಪರಿಣಾಮಗಳ ಕುರಿತು ಅನೇಕ ಅಧ್ಯಯನಗಳನ್ನು ಕೂಡ ವಿಜ್ಞಾನಿಗಳು ನಡೆಸಿದ್ದಾರೆ. ಅಂತರಗಂಗೆ ಹೆಚ್ಚು ಬೀಜೋತ್ಪತ್ತಿ ಮಾಡುವ ಸಾಮರ್ಥ್ಯ ಹೊಂದಿದ್ದು ಇದರ ಬೀಜ ನೀರಿನಲ್ಲಿ ಬಿದ್ದರೆ ಬರೋಬ್ಬರಿ 20,00,000 ವರ್ಷಗಳವರೆಗೆ ಕಳೆಯನ್ನ ಹಾಗೆ ಬೆಳೆಸುತ್ತಂತೆ. ಬೇರು 1 ಮೀಟರ್ ಉದ್ದ ಬೆಳೆಯುತ್ತೆ. ಅನುಕೂಲ ವಾತಾವರಣ ಇದ್ರೆ 10 ಗಿಡಗಳು ಕೇವಲ 8 ತಿಂಗಳಲ್ಲಿ 6,00,000 ಮುಟ್ಟುತ್ತೆ. ನೀರುಗಾಲುವೆ ಚರಂಡಿಗಳಲ್ಲಿ ಬೇಗನೆ ಬೆಳೆದು ನೀರಿನ ಹರಿವಿಗೆ ಅಡ್ಡಿ ಉಂಟು ಮಾಡುವಂತಹ ಈ ಪಿಶಾಚಿ ತಾವರೆ ಅಥವಾ ನೀಲಿ ಸುಂದರಿ ನೀರನ್ನ ಕಲುಷಿತಗೊಳಿಸಿ ದೋಣಿ ಸಲೀಸಾಗಿ ಹೋಗೋದಕ್ಕೆ ಬಿಡೋದಿಲ್ಲ. ವಿದ್ಯುಚ್ಛಕ್ತಿ ಉತ್ಪಾದನಾ ಕೇಂದ್ರಗಳಿಗೂ ಕೂಡ ಇದು ತೊಡಕುಂಟು ಮಾಡುತ್ತೆ. ಇದರಿಂದ ಕಡಿಮೆ ಲಭ್ಯವಿರುವ ಸಿಹಿ ನೀರಿನ ಪ್ರಮಾಣ ಕೂಡ ಕುಗ್ಗುತ್ತೆ ಹಾಗೂ ಎಲೆಗಳಲ್ಲಿ ಸೇರಿಕೊಳ್ಳುವ ನೀರು ಆವಿಯಾಗಿ ನೀರಿನ ಮಟ್ಟ ಕುಸಿಯುತ್ತೆ. ಕಳೆ ಹರಡಿಕೊಳ್ತಾ ಹೋದಂತೆ ಸೊಳ್ಳೆ ಮತ್ತೆ ಇನ್ನೂ ಅನೇಕ ಕ್ರಿಮಿ ಕೀಟಗಳು ಹೆಚ್ಚಾಗಿ ಕಾಯಿಲೆಗಳು ಕೂಡ ಹೆಚ್ಚಾಗುತ್ತೆ. ಇದರಿಂದ ನೀರಿನಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ನೀರು ಹುಳಿಯಾಗಿ ಪರಿವರ್ತನೆ ಆಗುತ್ತೆ ಮತ್ತು ಜಲಚರಗಳ ನಾಶಕ್ಕೂ ಕೂಡ ಕಾರಣ ಆಗುತ್ತೆ. ಈ ಕಳೆಯಿಂದಾಗುವ ದುಷ್ಪರಿಣಾಮಗಳನ್ನ ಗಮನಿಸಿದಾಗ ಇದರ ನಿರ್ಮೂಲನೆಯ ಅವಶ್ಯಕತೆ ಎಷ್ಟಿದೆ ಅನ್ನೋದ್ರ ಅರಿವಾಗುತ್ತೆ. ಇದನ್ನು ಹತೋಟಿ ಮಾಡುವ ಸಾಧ್ಯತೆಗಳು ಇತ್ತೀಚೆಗೆ ಹೆಚ್ಚಾಗಿವೆ. ಚಿಕ್ಕ ಚಿಕ್ಕ ಕಳೆಗಳನ್ನು ಕೈಯಿಂದ ಎಳೆದು ಹಾಕುವುದರ ಜೊತೆಗೆ ಯಂತ್ರಗಳ ಬಳಕೆ, ರಾಸಾಯನಿಕ ಸಿಂಪಡಣೆ ಹಾಗೂ ಜೈವಿಕವಾಗಿ ಹತೋಟಿ ಮಾಡುವ ಕೆಲಸ ಕೂಡ ನಡೀತಾ ಇದೆ. ಇದರಲ್ಲಿ ಮುಖ್ಯವಾದದ್ದು ರಾಸಾಯನಿಕ ಕಳೆನಾಶಕ ಬಳಕೆ. ಆದರೆ ರಾಸಾಯನಿಕ ಕಳೆನಾಶಕ ಬಳಸೋದ್ರ ಮುನ್ನ ಜಲಚರಗಳಿಗೆ ಹಾನಿಯಾಗದಂತೆ ಎಚ್ಚರ ವಹಿಸಬೇಕು. ಇದು ಹೆಚ್ಚಾಗಿ ಕೆರೆಯಲ್ಲಿ ಬೆಳೆಯೋದ್ರಿಂದ ರಾಸಾಯನಿಕವನ್ನ ಒಂದೇ ಸರ್ತಿ ಸಂಪೂರ್ಣ ಕೆರೆಗೆ ಬಳಸಬಾರದು. ಒಂದೊಂದು ಭಾಗಕ್ಕೆ ಒಂದೊಂದು ಸರ್ತಿ ಸಿಂಪಡಿಸಬೇಕು. ಇದರಿಂದ ಜಲಚರಗಳು ಬೇರೆ ಕಡೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಜೈವಿಕ ಕೀಟಗಳ ನೆರವಿನಿಂದಲೂ ಕೂಡ ಹತೋಟಿ ಸಾಧ್ಯ ಇದೆ. 1982ರಲ್ಲಿ 3 ವಿಧದ ಕೀಟಗಳನ್ನ ಗಿಡಗಳ ಮೇಲೆ ಬಳಸಲಾಗಿತ್ತು. ಸಿಯಾಕ್ಟನೆ ಐಕಾರ್ನಿಯೆ, ನಿಯಾಕ್ಟನೆ ಬ್ರೂಚಿ, ಜೈಸಿಸ್ ಗ್ರಾಸ್ಕಾರ್ಫಾ ಎಂಬ ಈ ಕೀಟಗಳು ಕಳೆಯನ್ನು ಪರಿಣಾಮಕಾರಿಯಾಗಿ ನಾಶ ಮಾಡಿದ್ವು. ಈ ಕಳೆ ನಿಯಂತ್ರಣಕ್ಕೆ ಇನ್ನೂ ಹಲವು ದಾರಿ ಇದೆ. ಇದನ್ನು ಕೊಳೆಸಿ ಉತ್ತಮ ಗೊಬ್ಬರವಾಗಿ ಬಳಸಬಹುದು. ಒಣಗಿದ್ದನ್ನು ಹೊದಿಕೆಯಾಗಿ ರಾಗಿ, ಸೋಯಾ, ಅವರೆ ಮುಂತಾದ ಬೆಳೆಗಳ ಸಾಲುಗಳ ನಡುವೆ ಹಸಿರು ಗೊಬ್ಬರವಾಗಿ ಬಳಸಿದಾಗ ಮುಖ್ಯ ಬೆಳೆಗಳ ಇಳುವರಿ ಹೆಚ್ಚಾಗುತ್ತೆ. ಈ ಕಳೆ ಮೀಥೇನ್ ಅನಿಲದ ಮೂಲವಾಗಿರೋದ್ರಿಂದ ಗೊಬ್ಬರ ಅನಿಲದ ಉತ್ಪತ್ತಿಗೆ ಸಹಕಾರಿಯಾಗುತ್ತೆ. 1 ಕೆಜಿ ಅಂತರಗಂಗೆಯಿಂದ 400-500 ಲೀಟರ್ ಜೈವಿಕ ಅನಿಲ ಉತ್ಪತ್ತಿ ಮಾಡಬಹುದು. ಅಂತರಗಂಗೆಯನ್ನು ಒಣಗಿಸಿ 4:1 ಭತ್ತದ ಒಣಹುಲ್ಲಿನೊಂದಿಗೆ ಬೆರೆಸಿ ಅದರ ಮೇಲೆ 2% ಉಪ್ಪು ದ್ರಾವಣವನ್ನ ಚುಮುಕಿಸಿದಾಗ ಅದು ಅತ್ಯುತ್ತಮ ಸಿಹಿ ಮೇವು ಅಥವಾ ಸೈಲೇಜ್ ಆಗುತ್ತೆ. ಹಸಿ ಸೊಪ್ಪನ್ನು ಸಣ್ಣಗೆ ಕತ್ತರಿಸಿ ಗೋಧಿ ಅಥವಾ ಭತ್ತದ ಹುಲ್ಲಿನೊಂದಿಗೆ 7:2 ಮಿಶ್ರ ಮಾಡಿ ಅದಕ್ಕೆ 2 ಭಾಗ ಕಾಕಂಬಿ ಬೆಲ್ಲ ಸೇರಿಸಿದ್ರೆ ಜಾನುವಾರುಗಳಿಗೆ ಸಿಹಿ ಮೇವಾಗುತ್ತೆ. ಈ ಅಂತರಗಂಗೆಯಲ್ಲಿ ಸೆಲ್ಯುಲೋಸ್ ಪದಾರ್ಥ ಇಲ್ಲದಿರೋದ್ರಿಂದ ಉತ್ತಮ ದರ್ಜೆಯ ಕಾಗದವನ್ನು ಕೂಡ ತಯಾರು ಮಾಡಬಹುದಂತೆ. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ತಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.